ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಅನುಭವ ಕುರಿತು ಸಿರಿಸಿ ಬರುಂಬೆಯ ನಿರಂಜನ ಭಟ್ ಹೊಸಕೆರೆ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಿರಂಜನ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಯುವಕರಾಗಿದ್ದೀರಿ, ಕೃಷಿಯಲ್ಲಿ ಸಾಕಷ್ಟು ಉತ್ಸಾಹದಿಂದ ತೊಡಗಿಸಿಕೊಂಡಿದ್ರಿ, ಅದರಲ್ಲೂ ವಿಶೇಷವಾಗಿ ಜೇನು ಕೃಷಿಯ ಬಗ್ಗೆ ಹೆಚ್ಚಿನ ಒಂದು ಒಲವಿದೆ. ಪರಿಸರದ ಒಂದು ಸಂರಕ್ಷಣೆಯ ದೃಷ್ಟಿಯಿಂದ ನೋಡಿದಾಗ ಈ ಜೇನು ಕೃಷಿಯ ಒಂದು ಪ್ರಾಮುಖ್ಯತೆ ಏನು? ಪರಿಸರದ ಪ್ರಾಮುಖ್ಯತೆಯ ದೃಷ್ಟಿಯಿಂದ ಜೇನು ಹುಳು ಪರಾಗಸ್ಪರ್ಶಕ್ಕೆ ಅವಶ್ಯವಾದಂತ ಒಂದು ಜೀವಿ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದ್ ಕಡೆ ಹೇಳ್ತಾರೆ, ಜಗತ್ತಲ್ಲಿ ಯಾವತ್ತು ಜೇನು ಹುಳುಗಳು ನಾಶ ಆಗ್ತವೋ, 1-2 ವರ್ಷದೊಳಗೆ ಮಾನವ ಕುಲ ಕೂಡ ನಾಶ ಆಗ್ತದೆ ಅಂತ. ಯಾಕೆಂದ್ರೆ ಪ್ರತಿಯೊಂದು ಪರಾಗಸ್ಪರ್ಶಕ್ಕೂ ಕೂಡ ಒಂದು ಹೂ ಇರುವಂತದ್ದು ಒಂದು ಕಾಯಿ ಆಗಬೇಕು ಅಂದ್ರೆ ಅದಕ್ಕೆ ಜೇನು ಹುಳು ಬೇಕು. ಆದ ಕಾರಣ ಪ್ರತಿಯೊಂದು ಮುಂದಿನ ಗಿಡ ಬೆಳವಣಿಗೆಗೆ ಜೇನು ಕೃಷಿ ಮತ್ತೆ ಅದರಿಂದ ನಮಗೆ ಉಪ ಆದಾಯವೂ ಇರೋದ್ರಿಂದ, ಜೇನು ತುಪ್ಪ ಇರ್ಬೋದು, ಜೇನು ಕುಟುಂಬ ಸಾಕಾಣಿಕೆಯಿಂದ ಆದಾಯ ಬರುವಂತದ್ದಿರ್ಬೋದು, ಅದರಿಂದ ಒಂದು ಪರಿಸರಕ್ಕಾಗ್ಲಿ ನಮ್ಮ ವೈಯಕ್ತಿಕ ಹಣಕಾಸಿನ ದೃಷ್ಟಿಯಿಂದ ಅಲ್ಲಿ ಜೇನು ಕೃಷಿ ಪ್ರಾಮುಖ್ಯ ಆಗಿದೆ. ನೈಸರ್ಗಿಕವಾಗಿ ಇರುವಂತಹ ಒಂದು ಜೇನು ಕುಟುಂಬವನ್ನ ನೋಡುವಂತಹದ್ದು ಮತ್ತು ಅದನ್ನ ಕೃತಕವಾಗಿ ಪೆಟ್ಟಿಗೆಯಲ್ಲಿ ಇಟ್ಟು ಸಾಕುವಂತಹದ್ದು, ಈ ಜೇನು ಕೃಷಿ ಅಥವಾ ಆಧುನಿಕ ಜೇನು ಕೃಷಿ ಅನ್ನುವಂತಹದ್ದು ಎಷ್ಟು ಮಟ್ಟಿಗೆ ಭಿನ್ನವಾಗಿದೆ? ನೈಸರ್ಗಿಕವಾಗಿ ಕಾನಲ್ಲಿ ಸಿಗುವಂತಹ ಜೇನು ಪ್ರಭೇದಗಳು ಮಿಶ್ರಿ ಇರ್ಬೋದು, ಮತ್ತೆ ಹೆಜ್ಜೇನು ಸೆರೆನಾ ಅಂತ ಅಂತೀವಿ ಅದಿರ್ಬೋದು, ಮತ್ತೆ ಕೋಲ್ ಜೇನು ಇರ್ಬೋದು. ಇದರಲ್ಲಿ ನಾವು ಮಿಶ್ರಿಯನ್ನ ನಾವು ಸಾಕಬಹುದು, ಮತ್ತೆ ಹೆಜ್ಜೇನನ್ನ ಸಾಕಲಿಕ್ಕೆ ಸಾಧ್ಯ ಇಲ್ಲ. ದಟ್ಟ ಅಡವಿಯಲ್ಲಿ ದೊಡ್ಡ ದೊಡ್ಡ ಮರಕ್ಕೆ ಇರುವಂತದ್ದು ಅದನ್ನ ಈಗ ಜೇನೊಂದು ಹಾರ್ವೆಸ್ಟ್ ಮಾಡ್ಕೋಬಹುದು, ಬಿಟ್ರೆ ಅದನ್ನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕೋಲ್ ಜೇನು ಕೂಡ ಅದೇ ತರ. ನಮ್ಮ ಲೋಕಲ್ ಸಿಗುವಂತಹ ಜೇನು ಪ್ರಭೇದ ಏನು ತುಡುವೆ ಜೇನು ಅಂತ ಬರ್ತದೋ, ಮತ್ತೆ ಈಗ ನಾವು ಸಾಕುವಂತ ಹೈಬ್ರಿಡ್ ತಳಿ ಅಂತ ಹೇಳಬಹುದು. ಯಾಕೆಂದ್ರೆ ಅದು ಬಯಲುಸೀಮೆಯಿಂದ ತಂದಂತಹ ತಳಿ. ಈಗ ನಾವು ಸಾಕುವಂತದ್ದು ಅಲ್ಲ ಎಪಿಸ್ ಮಲ್ಲಿಫೆರಾ ಅಲ್ಲ, ಎಪಿಸ್ ಇಂಡಿಕಾದಲ್ಲೇ ಸಣ್ಣ ಪ್ರಭೇದ ಬೇರೆ ಉಂಟು, ಅದು ಬಯಲುಸೀಮೆ ಜೇನು ಅಂತ ಹೇಳ್ತೀವಿ ನಾವು. ತುಡುವೆದಲ್ಲೇ ಬಯಲುಸೀಮೆ ತುಡುವೆ ಮತ್ತೆ ನಮ್ಮ ಕಾಡಲ್ಲಿರುವಂತಹ ತುಡುವೆ ಅಂತ ಹೇಳ್ತೀವಿ. ಕಾಡಲ್ಲಿರುವಂತಹ ತುಡುವೆ ನಮ್ಮ ಸಾಕಾಣಿಕೆಗೆ ಒಗ್ಗುವುದಿಲ್ಲ, ಅದಕ್ಕೆ ಪರಾರಿ ಆಗೋದು ಜಾಸ್ತಿ. ಮಳೆಗಾಲದಲ್ಲಿ ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗುವಂತಹ ಸಂಪ್ರದಾಯ ಅವ್ರದ್ದು ಜಾಸ್ತಿ ಉಂಟು. ಆ ಮಳೆಗಾಲದ ನಮ್ಮ ಏರಿಯಾದಲ್ಲಿ ಆಹಾರದ ಕೊರತೆ ಮತ್ತೆ ಕಡಜೇನಿನ ಕಾಟದ ಸಂದರ್ಭದಲ್ಲಿ ಅವು ಗೂಡು ಬಿಟ್ಟು ಪರಾರಿ ಆಗ್ತವೆ. ಆದ್ರೆ ಬಯಲುಸೀಮೆ ತುಡುವೆ ಹಾಗಲ್ಲ. ನಮ್ಮ ಸ್ವಲ್ಪ ರಫ್ ಹ್ಯಾಂಡಲ್ ಮಾಡ್ಲಿ ಏನೋ ಮಾಡ್ಲಿ, ನಮ್ಮ ಕೆಲವೊಂದು ಪ್ರಯೋಗಾತ್ಮಕ ಇದಕ್ಕೂ ಅವು ಸ್ವಲ್ಪ ಒಕ್ಕೊಂಡು ಗೂಡು ಬಿಟ್ಟು ಹೋಗುವಂತಹ ಸಂದರ್ಭಗಳು ಕಡಿಮೆ ಉಂಟು. ಮತ್ತೆ ತುಪ್ಪದ ಇಳುವರಿಯು ಜಾಸ್ತಿ ಉಂಟು. ನಾವು ಪಾಲ್ ಮಾಡುವಂತಹ ಸಂದರ್ಭದಲ್ಲಿರ್ಲಿ ಪ್ರತಿಯೊಂದರಲ್ಲೂ ಅವು ನಮ್ಗೆ ಸಹಕರಿಸ್ತಾ ಹೋಗುವಂತದ್ದು ಜಾಸ್ತಿ ಉಂಟು. ಬೇರೆ ಯಾವ್ದ್ರಲ್ಲೂ ತುಪ್ಪದ ಕ್ವಾಲಿಟಿ ಅಲ್ಲಾಗ್ಲಿ ಇದ್ರಲ್ಲಾಗ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದಕ್ಕೆ ನಮ್ಮ ಕಡೆ ಜೇನು ಸಾಕಾಣಿಕೆ ಮುಖ್ಯ ಮಾಡಬೇಕಾದ್ರೆ ಬಯಲುಸೀಮೆ ತುಳುವೆಯನ್ನು ಮಾಡುವಂತ ಪದ್ಧತಿ ಜಾಸ್ತಿ ಉಂಟು. ಕಾಣುವುದಕ್ಕೆ ಏನಾದ್ರೂ ವ್ಯತ್ಯಾಸ ಕಾಣಿಸ್ತದೆ. ಅವು ಸ್ವಲ್ಪ ಕಪ್ಪು ಇರ್ತದೆ, ಮತ್ತೆ ರಾಣಿ ಕಂಪ್ಲೀಟ್ ಕಪ್ಪು ಸೈಜಿಂದ ಆಗಿರ್ತದೆ, ಇದು ರಾಣಿ ಕೆಂಪು ಸ್ವಲ್ಪ ತಾಮ್ರದ ಕಲರಿನ ಬಣ್ಣದ್ದು ಇರ್ತದೆ. ಎರಡರಲ್ಲೂ ವ್ಯತ್ಯಾಸ ಸ್ಪಷ್ಟವಾಗುಂಟು. ಮತ್ತೆ ಅವು ಹೊಡೆಯುವಂತ ಇದಿರ್ಬೋದು ನಮ್ಮ ಮೇಲೆ. ನಾವೀಗ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ಸಂದರ್ಭದಲ್ಲಿ ಕಾಡು ಜೇನುಗಳು ತಕ್ಷಣ ತುಪ್ಪ ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತವೆ. ಅವು ಇಲ್ಲ, ನಮ್ಮ ಮೇಲೆ ಯಾವ್ದೋ ಇದಾಯ್ತು, ನಾವು ತುಪ್ಪ ಮಾಡಿಟ್ಟಿದ್ದಲ್ಲ ಕುಡ್ಕೊಂಡು ಎದ್ದೋಗ್ಬಿಡ್ಬೇಕು ಅನ್ನೋ ಮನಸ್ಥಿತಿಯಾಗಿದ್ರೆ ಇವು ಆತರ ಯಾವುದು ಇರುದಿಲ್ಲ. ಕಂಪ್ಲೀಟ್ ಪ್ರಾಕ್ಟೀಸ್ ಇದ್ದ ಚುಚ್ಚು ಸ್ವಭಾವ ಜಾಸ್ತಿಯಾ? ಕಾಡ್ಜೇನಿಗೆ ಚುಚ್ಚು ಸ್ವಭಾವ ಜಾಸ್ತಿ. ಅವು ಮನುಷ್ಯನ ಇಂಟರ್ಫಿಯರೆನ್ಸ್ ಅನ್ನ ಅವು ಜಾಸ್ತಿ ತಡ್ಕೊಳ್ಳೋದಿಲ್ಲ. ಗೂಡು ಬಿಟ್ಟು ಹೋಗುವಂತದ್ದು ಹಂಗೆ ಹೇಳ ಸಾಕದವರಿದ್ದಾರೆ, ಸಾಕದವ್ರು ಇಲ್ವಾ, ಅವರಷ್ಟಕ್ಕೆ ಅವರನ್ನು ಒಂದ್ ಕಡೆ ಇಟ್ಟು ವರ್ಷದಲ್ಲಿ ಒಂದೇ ಸರಿ ಹಾರ್ವೆಸ್ಟ್ ಮಾಡ್ಕೊಂಡು ಅವು ಅದೇ ಮಳೆಗಾಲದ ಸಂದರ್ಭದಲ್ಲಿ ಆ ತುಪ್ಪ ತೆಗೆದ ಸಂದರ್ಭದಲ್ಲಿ ಓಡ್ ಹೋಗ್ತವೆ, ಮತ್ತು 2-3 ತಿಂಗಳಿಗೆ ಮತ್ತೆ ಅದೇ ಜಾಗಕ್ಕೆ ಬಂದು ಒಂದು ಪಾಲಾಗಿ ಬಂದು ಪಡೆ ಕೂತು ಮಾಡ್ತವೆ. ಆದ್ರೆ ನಮ್ಮ ಮಷಿನ್ನಲ್ಲಿ ಹಾಕಿ ತುಪ್ಪ ತೆಗೆಯುವಂತದ್ದಿರ್ಬೋದು, ಪ್ರತಿ ವರ್ಷ ಇಂತಿಷ್ಟು ಕ್ವಾಂಟಿಟಿಯಲ್ಲಿ ತುಪ್ಪ ತೆಗೆಯುವಂಥದ್ದು, ಪಾಲ್ ಮಾಡಿ ಮಾರುವಂಥದ್ದು, ಇದೆಲ್ಲ ಬಹಳ ಕಷ್ಟ ಆ ಇದರಲ್ಲಿ. ಈಗ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗುವುದನ್ನ ನಾವು ನೋಡ್ತಾ ಇದ್ವಿ. ಇತ್ತೀಚಿನ ಒಂದು ಕಳೆದ 10-20 ವರ್ಷಗಳಾದ ಹೋಲಿಕೆ ಮಾಡಿ ನೋಡಿದ್ರೆ, ಒಂದು ವರ್ಷ ಜಾಸ್ತಿ ಮಳೆ ಬರ್ತದೆ, ಒಂದು ವರ್ಷ ಕಡಿಮೆ ಮಳೆ ಬರ್ತದೆ, ಮಳೆಯ ಪ್ರಮಾಣದಲ್ಲಿಯೂ ಕೂಡ ವ್ಯತ್ಯಾಸ ಆಗಿದೆ, ಮಳೆಯ ಅವಧಿಯಲ್ಲಿಯೂ ಕೂಡ ವ್ಯತ್ಯಾಸ ಆಗಿದೆ, ಇದರ ಪರಿಣಾಮವಾಗಿ ಹೂ ಬಿಡುವಂತಹ ಒಂದು ಸಮಯದಲ್ಲಿಯೂ ಕೂಡ ವ್ಯತ್ಯಾಸ ಆಗುವುದನ್ನು ನಾವು ಗಮನಿಸಬಹುದು. ಇದರಿಂದಾಗಿ ಜೇನು ಕೃಷಿಯ ಮೇಲೆ ಯಾವ ರೀತಿ ಒಂದು ಪರಿಣಾಮ ಆಗಿದೆ? 100ಕ್ಕೆ 100 ಪರಿಣಾಮ ಆಗ್ತಾ ಇದೆ. ಯಾಕೆಂದ್ರೆ ಒಂದೊಂದು ವರ್ಷ ಈ ಉತ್ತಮ ಮಳೆಗಾಲ ಆದಂತಹ ಸಂದರ್ಭದಲ್ಲಿ ಈ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ನನ್ನ ಪ್ರಕಾರ ಜೇನು ಸೀಸನ್ ಚೆನ್ನಾಗಿರಬೇಕು ಹೇಳುವಂತದ್ದು. ಯಾಕೆಂದ್ರೆ ಕಾಡಲ್ಲಿ ಎಷ್ಟು ಪ್ರಮಾಣದ ಮರಗಳು ಹೂ ಬಿಡ್ತವೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರ್ತದೆ. ಇನ್ನು ಕೆಲವೊಂದರಲ್ಲಿ ಸಂದರ್ಭದಲ್ಲಿ ಉಂಟು ಸ್ಥಳಾಂತರ ಜೇನು ಕೃಷಿ ಅಂತ ಮಾಡ್ತಾರೆ. ಕೆಲವೊಂದು ಪರಾಗಸ್ಪರ್ಶ ಉದ್ದೇಶದಿಂದ ಜೋಳ ಇರ್ಬೋದು, ಸೂರ್ಯಕಾಂತಿ, ಅದರಲ್ಲೂ ಮುಖ್ಯವಾಗಿ ಸೂರ್ಯಕಾಂತಿ ಎಳ್ಳಿನ ಬೆಳೆಗಳಿದ್ದಂಥ ಸಂದರ್ಭದಲ್ಲಿ ಅವು ಹೂವಾಗುವಂಥ ಸಂದರ್ಭದಲ್ಲಿ ಅಲ್ಲಿ ತಗೊಂಡೋಗಿಡುವಂಥದ್ದುಂಟು. ಆವಾಗ ನಮಗೆ ಅದರ ಸೀರಿಯಸ್ನೆಸ್ ಗೊತ್ತಾಗೋದಿಲ್ಲ. ಈಗ ಇಲ್ಲಿ ಹೂವು ಉಂಟು, ಅಲ್ಲಿ ತಗೊಂಡೋಗಿಟ್ವಿ, 15 ದಿನದಲ್ಲಿ ಶಿಫ್ಟ್ ಆಯಿತು ಬೇರೆ ಕಡೆ, ಆವಾಗ ಓಹೋ ನಮಗೆ ವಾತಾವರಣದಲ್ಲಿ. ಬಟ್ ನಮ್ಮ ಕಡೆ ಮೊನೋಫ್ಲೋರಲ್ ಹನಿ ಅಂತ ಸಿಗ್ತದೆ, ಅಂದರೆ ಎಲ್ಲ ಕಾಡಲ್ಲಿರುವಂಥ ಎಲ್ಲ ಟೈಪಿನ ವೆರೈಟಿ ಮಿಕ್ಸ್ ಅದು, ಏಕ ಪ್ರಕಾರದ್ದಲ್ಲ, ಅಂದ್ರೆ ಮಿಶ್ರ ಇರುವಂತದ್ದು. ಆ ಇದರ ಸಂದರ್ಭದಲ್ಲಿ ನಮಗೆ ಕೆಲವೊಂದು ವರ್ಷ, ಈಗ ಹಿಂದಿನ ವರ್ಷ ಇರ್ಬೋದು, ಬಹಳ ಡ್ರೈ ಸೀಸನ್ ಹೇಳ್ಬೋದು. ಯಾಕೆ ಅಂದ್ರೆ ಸ್ವಲ್ಪ ಬರಗಾಲದ ಸಂದರ್ಭದಲ್ಲಿ ಜೇನುತುಪ್ಪದ ಇಳುವರಿ ವ್ಯತ್ಯಾಸ ಉಂಟು. ಮತ್ತೆ ಬಹಳ ಒಂದು 10 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗೀಗ ಜೇನುತುಪ್ಪ ಸಿಗುವಂತ ಪ್ರಮಾಣದಲ್ಲಿ ಕಡಿಮೆ ಆಗದೆ, ಯಾಕೆ ಅಂದ್ರೆ ಕೀಟನಾಶಕಗಳ ಬಳಕೆ, ಅಡಿಕೆಯಲ್ಲಿರ್ಬೋದು ಬೇರೆ ಯಾವುದೇ ಬೆಳೆ ಬಂದ್ರು ಆ ಹೂವಿನ ಸಂದರ್ಭದಲ್ಲೇ ಕೀಟನಾಶಕಗಳನ್ನು ಬಳಸಿಬಿಡ್ತಾರೆ ಕಾಯಿ ಕಚ್ಚಬೇಕು ಅನ್ನೋ ಉದ್ದೇಶದಿಂದ. ಅವಕ್ಕೆ ಮುಖ್ಯ ಆಹಾರವೇ ಹೂವಿನ ಮಕರಂದ ಮತ್ತು ಪರಾಗ. ಅವ್ರ ಆಹಾರದಲ್ಲೇ ವಿಷ ಬೆರಕೆ ಆದ ತಕ್ಷಣ ಜೇನು ಕುಟುಂಬಗಳು ನಾಶ ಆಗ್ಬಿಡ್ತವೆ. ಕೀಟನಾಶಕಗಳ ಬಳಕೆ ಈಗಿನ ಇದರಲ್ಲಿ ಮುಖ್ಯ ಸಮಸ್ಯೆ ಜೇನು ಕೃಷಿಗಳು. ಬಹುಶಃ ಈ ಅಡಿಕೆ ಪ್ರಧಾನವಾಗಿರುವಂತಹ ಒಂದು ಉತ್ತರ ಕನ್ನಡದಂತಹ ಒಂದು ಜಿಲ್ಲೆಯಲ್ಲಿ ಆ ಕೀಟನಾಶಕ ಬಳಕೆ ಕಡಿಮೆ ಅಂತ ಹೇಳ್ಬೇಕು. ಈಗಿನ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ಅಡಿಕೆಗೆ ರೇಟ್ ಬಂದ ನಂತರ ಮೇ ಟೈಮಲ್ಲಿ ರೋಗರು ಅಂತ ಸ್ಪ್ರೇ ಮಾಡ್ತಾರೆ, ಅದು ಕೀಟನಾಶಕ. ತುತ್ತ ಸುಣ್ಣದಿಂದ ಯಾವ ಸಮಸ್ಯೆನೂ ಇಲ್ಲ, ಅಷ್ಟೊತ್ತಿಗೆ ಕಾಯಿ ಬಲ್ತಿರ್ತದೆ, ಅದಕ್ಕೆ ಜೇನು ಹೋಗುವುದೂ ಇಲ್ಲ ಆ ಸಂದರ್ಭದಿಂದ. ಆ ರೋಗರ ಸಂದರ್ಭದಲ್ಲಿ ಮಾತ್ರ ಜೇನು ಪೆಟ್ಟಿಗೆಗಳು ಒಂದು ಕಡೆ ಇಟ್ಟಂಥದ್ದು ನಾಶ ಆಗ್ಬಿಡ್ತವೆ. ಎಷ್ಟು ಜೇನು ಪೆಟ್ಟಿಗೆ ಸಾಕಿದ್ರು ಈಗೇನಾಗ್ತದೆ, ಪಕ್ಕ ಒಬ್ಬರದ್ದು 1 ಎಕರೆ ತೋಟ ಉಂಟು, ಅದರ ಪಕ್ಕದಲ್ಲಿ ಮತ್ತೊಬ್ಬರದ್ದು ಉಂಟು, ಯಾರಿಗೇನು ಹೇಳೋ ಪರಿಸ್ಥಿತಿನೂ ಇಲ್ಲ. ಇಲ್ಲಪ್ಪ ನೀವು ಹೊಡಿಬೇಡಿ ಅಂದ್ರೆ ಇಲ್ಲ ನಮ್ಮ ತೋಟ ನಾವು ಹೊಡಿತೀವಿ ಅಂತಾರೆ. ಅಟ್ ಲೀಸ್ಟ್ ಈ ತರ ಮಾಡ್ತಿರೋರಿಗೆ, ಜೇನು ಸಾಕಾಣೆ ಮಾಡ್ತಿರೋರು ಪಕ್ಕದಲ್ಲೇ ಇದ್ದಾಗ ಒಂದು ಮಾತು ಹೇಳ್ಕೊಂಡಾರೋ ಮಾಡಿದ್ರೆ ಆ ಇರುವಂತ ಜೇನು ಕುಟುಂಬಗಳ ಸಂರಕ್ಷಣೆ ಮಾಡಬಹುದು. ಮತ್ತೆ ಕಾಡಿನಲ್ಲಿ ಇರುವಂತ ಜೇನು ಕುಟುಂಬಗಳ ಮೇಲೆ ನಿಶ್ಚಿತ ಪರಿಣಾಮ, ಏನೂ ಮಾಡೋಕೆ ಸಾಧ್ಯ ಇಲ್ಲ. ಅವುಗಳ ಆಹಾರದ ಮೇಲೆ ಹೊಡೆತ ಕೊಟ್ಟೆ ಕೊಡ್ತದೆ, ಅವರ ಕುಟುಂಬ ಕೂಡ ಕಡಿಮೆ ಆಗ್ಬಿಡ್ತದೆ. ಸಂಖ್ಯೆಯಲ್ಲಿ ಹುಳುಗಳು ಸಾಯೋದ್ರಿಂದ ಕುಟುಂಬದ ಸ್ಟ್ರೆಂತ್ ಕೂಡ ಕಡಿಮೆ ಆಗ್ತದೆ. ಈಗ ಪರಾಗ ಮತ್ತು ಪುಷ್ಪರಸದ ಲಭ್ಯತೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೇ ಇತ್ತೀಚಿನ ವರ್ಷಗಳಲ್ಲಿ? 10 ವರ್ಷಕ್ಕೆ ಹೋಲಿಸಿದ್ರೆ ಈಗ ಕಡಿಮೆ. ಈಗ ನಾವು ನಮ್ಮ ಅಜ್ಜಂದಿರು ಎಲ್ಲ ಹೇಳೋದ್ ನೋಡಿದ್ರೆ ನಾವು ಒಂದೊಂದು ಕ್ಯಾನಲ್ ತುಪ್ಪ ತೆಗಿತಿದ್ವಿ ಹೇಳ್ಕೊಂಡು. ನಾವೀಗ ಇದ್ರಲ್ಲಿ ಇಲ್ಲ, ನಾವು 2 ಕೆಜಿ 3 ಕೆಜಿ ಇಲ್ಲ, 1-1 ವರ್ಷ ಚೆನ್ನಾಗುಂಟು. ಕೆಲವೊಂದು ಪೆಟ್ಟಿಗೆ ವಿಶೇಷವಾಗಿ ಒಂದು 10 ಕೆಜಿ 12 ಕೆಜಿ ವರೆಗೂ ಬರೋವಿದಾವೆ, ಆದ್ರೆ ಒಂದು ಎವರೇಜ್ ಸರಾಸರಿ ಅಂತ ತಗೊಂಡ್ರೆ 5-6 ಕೆಜಿ ಅಂತ ಹೇಳ್ಬೋದು ಆಸ್ಪಾಸು. ಕೆಲವೊಂದು ವರ್ಷದಲ್ಲಿ ಆ ತುಪ್ಪದ ಸೀಸನ್ನು ಏನಾಗ್ತದೆ ಕೆಲವೊಂದು ಮಳೆ ಬೀಳಲ್ಲಿವರೆಗೂ ಅವು ಪಡೆಯನ್ನು ಪಾಲ್ ಮಾಡ್ಕೊಂಡು ಶಿಫ್ಟ್ ಆಗೋದ್ರಲ್ಲೇ ಇರ್ತದೆ. ಆ ಒಂದು ಫೆಬ್ರವರಿವರೆಗೆ ಅವು ಪಾಲಾಗಿ ಹೋಗಬೇಕು, ಅದನ್ನ ನಂತರ ನಮಗೆ ತುಪ್ಪದ ಇಳುವರಿ ಪ್ರಾರಂಭ ಆಗಬೇಕು ಜೂನ್ವರೆಗೆ, ಮಳೆಗಾಲ ಪ್ರಾರಂಭ ಆಗೋದ್ರೊಳಗೆ. ಇದು ಕೆಲವೊಂದು ಸರ ಏನಾಗ್ತದೆ ಕೇಳಿದ್ರೆ ಏಪ್ರಿಲ್ ಮೇ ವರೆಗೂ ಅವು ಪಾಲಾಗೋದ್ರಲ್ಲೇ ಇರ್ತವೆ. ನೆಕ್ಸ್ಟ್ ಒಂದೇ ತಿಂಗಳಲ್ಲಿ ವಾತಾವರಣ ಬದಲಾವಣೆ ಆಗ್ತದೆ, ತುಪ್ಪ ಒಂದೇ ತಿಂಗಳು ನೆಕ್ಸ್ಟ್ ಆಟೋಮೆಟಿಕ್ ಮಳೆ ಸ್ಟಾರ್ಟ್ ಆಗ್ಬಿಡ್ತದೆ. ಅಂತ ಸಂದರ್ಭದಲ್ಲಿ ಜೇನು ತುಪ್ಪದ ಇಳುವಳಿ ಕಡಿಮೆ ಆಗ್ತದೆ. ಮಳೆಗಾಲದ ಒಂದು ನಿರ್ವಹಣಾ ಕ್ರಮಗಳು ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಸಾಧಾರಣವಾಗಿ 1-2 ಪೆಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಈಗ ನಾವು ಜೇನುತುಪ್ಪವನ್ನು ಅವಕ್ಕೆ ಫೀಡಿಂಗ್ ಸಕ್ಕರೆ ಪಾಕ ಮತ್ತೆ ಸ್ವಲ್ಪ ಜೇನುತುಪ್ಪದ ಮಿಶ್ರಣವನ್ನು ಫೀಡಿಂಗ್ ಮಾಡಬೇಕು ಅಂದ್ರೆ ಇವರೇನೋ ವಿಶೇಷವಾಗಿ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಸಕ್ಕರೆ ಪಾಕದಲ್ಲಿ ಹೇಳುವಂತ ಒಂದು ಅಭಿಪ್ರಾಯ ಉಂಟು. ಅದು ಹಂಗಲ್ಲ, ಕೆಲವೊಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಅತಿಯಾಗಿ ಮಳೆ ಆದ ಸಂದರ್ಭ ಒಂದೇ ಸ್ಥಳದಲ್ಲಿ 10-15 ಬಾಕ್ಸ್ ಇರ್ತದೆ. ನ್ಯಾಚುರಲಿ ವಾತಾವರಣ ಆಗಿರುವುದಿಲ್ಲ. ನ್ಯಾಚುರಲಿ ಕಾಡಲ್ಲಿ ಅಲ್ಲೋ 1/4 ಕಿಲೋಮೀಟರ್ಗೊಂದು 1/2 ಕಿಲೋಮೀಟರ್ಗೊಂದು ಜೇನು ಕುಟುಂಬಗಳಿರ್ತದೆ, ಅದರ ಆಹಾರ ಲಭ್ಯತೆಯು ಹಾಗೆ ಇರ್ತದೆ. ನಾವು ಒಂದೇ ಕಡೆ ಮಾನವ ಕೃತಕವಾಗಿ ಜೇನು ಪೆಟ್ಟಿಗೆ ಸಾಕದ ಸಂದರ್ಭದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಆಹಾರದ ಅಭಾವ ಇರೋದ್ರಿಂದ ನಾವು ಅದಕ್ಕೆ ಸ್ವಲ್ಪ ಒಂದು ಬೂಸ್ಟರ್ ಟೈಪ್ ಒಂದು ಶುಗರ್ ಸಿರಪ್ ಅನ್ನ ಆಡ್ ಮಾಡುವಂತದ್ದು ಉಂಟು. ಅದನ್ನು ಪೆಟ್ಟಿಗೆ ಒಳಗೆ ಕೊಡಬೇಕು. ಮತ್ತೆ ಆಹಾರದ ಲಭ್ಯತೆ ಕಡಿಮೆ ಇರಬೇಕಾದ್ರೆ ವಾರಕ್ಕೆ ಒಂದು ಸ್ವಲ್ಪ ಒಂದು 200 ml ಆಗುವಂಥದ್ದು ಅಷ್ಟೇ ಕೊಡಬೇಕು. ನೆಕ್ಸ್ಟ್ ಮತ್ತೆ ಅದು ಹಾಲು ಅಭಿವೃದ್ಧಿ ಆಗ್ತಾ ಇರೋ ಸಂದರ್ಭದಲ್ಲೂ ಕೊಡ್ತಾರೆ. ಯಾವಾಗ ಜೇನುತುಪ್ಪದ ಲಭ್ಯತೆ ಉಂಟೋ ಅವಾಗ ನಾವು ಮತ್ತೆ ಸಕ್ಕರೆ ಪಾಕವನ್ನು ಗೂಡೊಳಗೆ ಫೀಡಿಂಗ್ ಕೊಟ್ಟು ಅದನ್ನೇ ವಾಪಸ್ ತೆಗೆಯುವಂಥದ್ದು ಮಾಡಬಾರ್ದು. 100% ಹನಿ ಟೆಸ್ಟ್ ಏನೇ ಆದಾಗಲೂ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಬಂದೇ ಬಿಡ್ತದೆ. ಇದು ಶುಗರ್ ಸಿರಪ್ ಜೇನುಗಳಿಗೆ ಫೀಡಿಂಗ್ ಮಾಡಿ ನೆಕ್ಸ್ಟ್ ಮಾಡಿದ್ದು, ಅದು ಮಕರಂದದಿಂದ ಬಂದಿದ್ದಲ್ಲ ಹನಿ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಮತ್ತೆ ಮಳೆಗಾಲದ ಸಂದರ್ಭದಲ್ಲಿ ಅವಕ್ಕೆ ಪೆಟ್ಟಿಗೆ ಮೇಲೆ ಮುಚ್ಚಿಡುವಂಥದ್ದು, ಇರುವೆ ಬರದೇ ಇದ್ದ ತರ ಇರುವೆಗಳದ್ದು ಒಂದು ಕಾಟ ಉಂಟು, ಅದಕ್ಕೆ ಒಂದು ಪ್ರಾಪರ್ ಒಂದು ಸ್ಟ್ಯಾಂಡ್ ಟೈಪ್ ಮಾಡಿ ಮೇಲ್ಗಡೆ ಇಟ್ಟು ಮಳೆ ಹನಿ ನೇರವಾಗಿ ಬೀಳಬಾರದು. ಮತ್ತೆ ಪೆಟ್ಟಿಗೆನೂ ಮಳೆ ಹನಿ ಬಿದ್ದದ್ರಿಂದ ಲಡ್ ಆಗ್ಬಿಡ್ತದೆ, ಮರದ ಬಾಕ್ಸ್ ಅಲ್ಲಿ ಮಾಡೋದ್ರಿಂದ ಲಡ್ ಆಗ್ತದೆ. ಅದೆಲ್ಲದರದ್ದು ಮಳೆಗಾಲದಲ್ಲೇ ನಿರ್ವಹಣೆ ಅತಿ ಮುಖ್ಯ. ಮತ್ತೆ ಕಡಜೇನು ಹುಳುಗಳ ಕಾಟವು ಮಳೆಗಾಲದಲ್ಲೇ ಇರುವಂತದ್ದು. ಇವೆಲ್ಲ ಮಾಡಿದ ನಂತರ ಅಕ್ಟೋಬರ್ ಸೆಪ್ಟೆಂಬರ್ ದಿಂದ ವಾತಾವರಣದಲ್ಲಿ ಹೂವಿನ ಇದು ಲಭ್ಯತೆ ಜಾಸ್ತಿ ಆಗ್ತದೆ. ಮತ್ತೆ ಲಭ್ಯ ಇರುವಂತಹ ಹೂವಿನ ಮಕರಂದಗಳು ಮಳೆಗೆ ತೊಳೆದು ಹೋಗುದಿಲ್ಲ, ಅವಾಗ ನೆಕ್ಸ್ಟ್ ಜೇನು ಕುಟುಂಬಗಳು ಡೆವಲಪ್ ಆಗುವಂತದ್ದು, ಅಭಿವೃದ್ಧಿ ಹೊಂದುವ ಕಾಲ ಪ್ರಾರಂಭ. ಕಣಜದ ಹುಳದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ನಿರ್ವಹಣೆ ಅಂದ್ರೆ ಹೇಗೆ? ಕಣಜದ ಹುಳಕ್ಕೆ ಎದುರುಗಡೆ ಒಂದು ಈ ಸೇಬು ಹಣ್ಣಿನ ಬಾಕ್ಸ್ ಟೈಪಿನ ಒಂದು ಕವರ್ ಟೈಪ್ ಬರ್ತದೆ. ಸೇಬು ಹಣ್ಣು ಬಾಕ್ಸ್ ನಮ್ ಕಾಶ್ಮೀರದಿಂದ ಬರುವಂತ ಸಂದರ್ಭದಲ್ಲಿ ಬಂದಂತ ಒಂದು ಪರದೆ ಟೈಪ್, ಅದರಲ್ಲಿ ಜೇನು ಹುಳು, ಮೆಸ್ ಟೈಪ್ ಜೇನು ಹುಳು ಪಾಸ್ ಆಗ್ತದೆ, ಕಣಜದ ಹುಳು ಪಾಸ್ ಆಗುದಿಲ್ಲ. ಆದ್ರೂ ಕಣಜದ ಹುಳುಗಳು ಆ ಗೇಟಿಂದ ಹೊರಗೆ ಹೋದ ಕೂಡ ಅಟ್ಯಾಕ್ ಮಾಡಿ ತಿಂತದೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಕೇಳಿದ್ರೆ ಬಾಗಲಲ್ಲೇ ಕೂತ್ ಬಿಟ್ಟು ತಲೆ ಹೆರಗ್ ಹಾಕೋದ್ರೊಳಗೆ ಹಿಡಿದು ಬಿಡ್ತದೆ. ಆ ಟೈಪ್ ಆಗ್ಬಾರ್ದು, ಇವು ಒಂದ್ ಸ್ವಲ್ಪ ತಪ್ಪಿಸ್ಕೊಳ್ಳೋಕೆ ಜಾಗ ಇರಬೇಕು. ಅದರಿಂದ ಒಂದು ಮೆಸ್ ಹಾಕುವಂತದ್ದು ಒಂದುಂಟು. ಮತ್ತೆ ಕಣಜದ ಹುಳುಗಳು ಕಂಡಂತ ಸಂದರ್ಭದಲ್ಲಿ ಆ ಗೂಡನ್ನು ನಾಶ ಮಾಡುವಂತದ್ದು ಆದಷ್ಟು ಪರಿಹಾರ. ಈಗ ಏನು ತೋಟದಲ್ಲಿ ಹೋಗ್ಲಿ ಏನೇ ಮಾಡ್ಲಿ ನಮಗೆ ಹೊಡೆಯುವಂತದ್ದು ಪರಿಸರಕ್ಕೆ ಬೇಕು. ಜೇನು ಕೃಷಿಗೆ ಕಷ್ಟ ಆಗ್ತದೆ ಅದಿದ್ದ ಸಂದರ್ಭದಲ್ಲಿ. ಪರಿಸರದಲ್ಲಿ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಬದುಕಬೇಕು. ಇದೇನಾಗ್ತದೆ, ಒಂದು ಕಡೆ ಜೇನು ಪೆಟ್ಟಿಗೆ ಸಾಕಿದ್ದಾರೆ ಅಂದ್ಕೊಳ್ಳಿ, ಅದೇ ಏರಿಯಾದಲ್ಲಿ ಕಡಜೇನು ಡೆವಲಪ್ ಹೆಚ್ಚಾಗ್ಬಿಡ್ತದೆ. ಅವಕ್ಕೆ ಆಹಾರ ಲಭ್ಯತೆ ಉಂಟು ಹೇಳೋ ಇದರಿಂದ. ಆ ಸಂದರ್ಭದಲ್ಲಿ ಸ್ವಲ್ಪ ಗೂಡನ್ನು ನಾಶ ಮಾಡ್ಕೊಳ್ಳುವಂಥದ್ದು. ಮತ್ತೆ ಬಹಳಷ್ಟು ಪೆಟ್ಟಿಗೆಗಳು, 8-10 ಪೆಟ್ಟಿಗೆ ಉಂಟು ಅಂದ್ರೆ ಪೆಟ್ಟಿಗೆಯನ್ನು ಹಾರಿಸುವಷ್ಟ ಸಂದರ್ಭಕ್ಕೆ ಹೋಗೋದಿಲ್ಲ. ಎಲ್ಲಾ ಪೆಟ್ಟಿಗೆಯಿಂದನು 4-4 ಹುಳ ಹೆಕ್ಕೋ ತಿಂತವೆ. ನಾವೊಂದು ಸಣ್ಣ ಪ್ರಮಾಣದ ಶುಗರ್ ಸಿರಪ್ ಫೀಡಿಂಗ್ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗ್ಬಿಡ್ತದೆ. ಅದು ಎಲ್ಲಾರು 1-2 ಪೆಟ್ಟಿಗೆ ಕತ್ತಲೆ ಟೈಪ್ ಅಲ್ಲಿ ಇದ್ದಾಗ ಕಂಪ್ಲೀಟ್ ಅದೇ ಪೆಟ್ಟಿಗೆ ಮೇಲೆ ಅವು ಅಷ್ಟು ಹುಳನ್ನು ಹಿಡಿದು ತಿಂದು ಪೆಟ್ಟಿಗೆನೆ ಗೂಡು ಬಿಡಿಸಿ ಓಡಿಸ್ತದೆ. ಇನ್ನೊಂದು ವಿಚಾರ, ಈ ಮಳೆಗಾಲದಲ್ಲಿ ಮೇಣದ ಚಿಟ್ಟೆಯ ಒಂದು ನಿರ್ವಹಣೆ ಮಾಡುವಂತಹದ್ದು, ಇದರ ಬಗ್ಗೆ ಹೇಳಿ. ಮೇಣದ ಚಿಟ್ಟೆ ಮುಖ್ಯವಾಗುವಂತದ್ದು ಕುಟುಂಬ ಸದೃಢವಾಗಿ ಇಲ್ಲದೆ ಇದ್ದಾಗ. ಒಂದು ಪೆಟ್ಟಿಗೆ ಅಂದ ಮೇಲೆ ಆ ಕುಟುಂಬ ಬಲಿಷ್ಠ ಆಗಿರಬೇಕು ಮಳೆಗಾಲದ ಸಂದರ್ಭದಲ್ಲಿ. ಅಂದ್ರೆ ನಾವು ಏಪ್ರಿಲ್ ಮೇ ಸಂದರ್ಭದಲ್ಲಿ ಕೃತಕವಾಗಿ ಪಾಲ್ ಮಾಡಬಾರದು. ಆದಷ್ಟು ತುಪ್ಪ ತೆಕ್ಕೊಂಡು ಲಾಸ್ಟ್ ಹಂತದಲ್ಲೂ ಸ್ವಲ್ಪ ತುಪ್ಪವನ್ನು ಅವಕ್ಕೆ ಬಿಡಬೇಕು. ಕಂಪ್ಲೀಟ್ ಆಗಿ ಡ್ರೈ ಮಾಡ್ಕೊಂಡು ನಾವು ಶುಗರ್ ಸಿರಪ್ ಫೀಡಿಂಗ್ ಮಾಡ್ತೀವಿ ಅಂತ ಹೋಗಬಾರದು. ಕುಟುಂಬಗಳನ್ನು ಆ ಕೆಳಗಡೆ ಮನೆಯಲ್ಲಿ ಅವು ಸ್ವಲ್ಪ ಗಲೀಜು ಮಾಡ್ಕೊಂಡಂತ ಸಂದರ್ಭ ಉಂಟು ಮಳೆಗಾಲದ ಸಂದರ್ಭ. ಆ ಮನೆಯನ್ನು ಪ್ರತಿ ವಾರಕ್ಕೊಮ್ಮೆ ಸ್ವಚ್ಛ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಆ ಮೇಣದ ಚಿಟ್ಟೆ ಹುಳ ಆಗುದಿಲ್ಲ. ಮತ್ತೆ ಕುಟುಂಬ ಸದೃಢ ಆಗಿದ್ದಾಗ ಅವೇ ಅದನ್ನು ಕ್ಲೀನ್ ಮಾಡ್ಕೊಳ್ಳುವಂತ ಶಕ್ತಿನೂ ಇರ್ತದೆ. 1-2 ಫ್ರೇಮ್ ಹುಳಗಳು ಮಾತ್ರ ಆ ಸಂದರ್ಭದಲ್ಲಿ ಇದ್ದಾಗ ಕಡಜೇನು ಹುಳ ಅಟ್ಯಾಕ್ ಆಗುವಂತದ್ದು ಇರ್ಬೋದು, ಮೇಣ ಚಿಟ್ಟೆ ಆಗುವಂತದ್ದು ಇರ್ಬೋದು, ಪ್ರತಿಯೊಂದು ಜಾಸ್ತಿ. ಇನ್ನು ಬಹಳ ಅಂಥದ್ದೇ ಸಂದರ್ಭ ಉಂಟು ಅಂದಾಗ ಅದಕ್ಕೆ ಬೇರೆ ಬೇರೆ ಕ್ರಮಗಳು ಉಂಟು. ಗಂಧಕದ ಪುಡಿಯನ್ನ ಚೌಕಟ್ಟಿನ ಮೇಲೆ ಹಾಕುವಂತದ್ದು ಇರ್ಬೋದು, ಎಲ್ಲ ಉಂಟು. ಅವಶ್ಯ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕುಟುಂಬ ಸದೃಢ ಆಗಿರಬೇಕು ಮಳೆಗಾಲದ ಸಂದರ್ಭದಲ್ಲಿ ಹೇಳುವಂತದ್ದು ಅಭಿಪ್ರಾಯ. ಈಗ ಜೇನು ಕುಟುಂಬಗಳನ್ನ ಕೃತಕವಾಗಿ ಪಾಲು ಮಾಡುವಂತಹ ಒಂದು ವಿಧಾನ, ಇದನ್ನ ನೀವು ಯಾವ ರೀತಿ ಅಳವಡಿಸಿಕೊಳ್ತಾ ಇದ್ರಿ? ಜೇನು ಕುಟುಂಬಗಳನ್ನು ಪಾಲು ಮಾಡೋ ವಿಧಾನದಲ್ಲಿ 2-3 ಪದ್ಧತಿ ಉಂಟು. ಒಂದು ಕುಟುಂಬ ಅತಿ ಹೆಚ್ಚಿಗೆ ತುಪ್ಪ ಇಳುವರಿ ಬರ್ತಾ ಇರುವಂತದ್ದು ಅಂದ್ರೆ ಆ ತಳಿ ಅಭಿವೃದ್ಧಿಗಾಗಿ, ಅದು ಒಂದು ಪಡೆಯಿಂದ ನೆಕ್ಸ್ಟ್ ಪಾಲು ಮಾಡ್ತಾ 2-2 ಒಂದು ಕ್ವೀನ್ ಐಡೆಂಟಿಫಿಕೇಶನ್ ಅಂದ್ರೆ ರಾಣಿಯನ್ನು ಗುರುತಿಸುವಿಕೆ ಅನ್ನುವಂಥದ್ದು ಜೇನು ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಫಸ್ಟ್ ಕಲಿಬೇಕಾದಂತ ವಿಷಯ. ಪ್ರಾಕ್ಟೀಸ್ ಮಾಡೇ ಬರುವಂತದ್ದು. ಫಸ್ಟ್ ಒಂದೇ ಸರ ರಾಣಿಯನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಎಂತಕ್ಕೆ ಅಂದ್ರೆ ಸಿಗುದಿಲ್ಲ, ಯಾಕೆಂದ್ರೆ ನಾವೆಲ್ಲ ಫಸ್ಟ್ ಏನಂತೀವಿ ಇರುವೆ ತರ ಇರ್ತದೆ, ಆತ ಟೈಪ್ ಇರ್ತದೆ, ಹಂಗೆಲ್ಲ ಕೇಳ್ತಿದ್ವಿ. ಅದು ಯಾವುದು ಅಲ್ಲ. ಈ ಸಾದಾ ಹುಳದಕ್ಕಿಂತ 1.5 ದೊಡ್ಡದಾಗಿರ್ತದೆ ಪಡೆಯಲ್ಲೆ. ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಮೂಲ ಪೆಟ್ಟಿಗೆಯಿಂದ ಮೂಲ ಪೆಟ್ಟಿಗೆಯಲ್ಲಿ ಇರುವಂತ ಅರ್ಧ ಹುಳುಗಳನ್ನ ರಾಣಿ ಜೊತೆ ಬೇರೆ ಪೆಟ್ಟಿಗೆಗೆ ಶಿಫ್ಟ್ ಮಾಡಿ, ಫ್ರೇಮ್ ಅನ್ನು ಶಿಫ್ಟ್ ಮಾಡಿ. ಫ್ರೇಮು ಮತ್ತೆ ಹುಳು ತುಪ್ಪ ಎಲ್ಲದನ್ನು ಸರಿಯಾಗಿ ಅರ್ಧ ಪಾಲ್ ಮಾಡಬಹುದು. ಇನ್ನು ಪೆಟ್ಟಿಗೆ ಸದೃಢ ಆದ ಸಂದರ್ಭದಲ್ಲಿ 3-4 ಮಾಡಬಹುದು. ಎಲ್ಲ ಬೇರೆ ಬೇರೆ ಪದ್ಧತಿ. ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅರ್ಧ ಪಾಲ್ ಮಾಡಿ ತಗೊಂಡೋಗಿ 1.5 ಕಿಲೋಮೀಟರ್ ದೂರ ರಾಣಿ ಇರುವಂತ ಪಡೆಯನ್ನು 1.5 ಕಿಲೋಮೀಟರ್ ದೂರ ತಗೊಂಡೋಗಿ ಇಡಬೇಕು. ಯಾಕೆಂದ್ರೆ ಒಂದೇ ಸರಿ ಅವಕ್ಕೆ ರಾಣಿನೂ ಇಲ್ಲ, ಸ್ಥಳನೂ ಬದಲು ಆಗ್ಬಾರ್ದು. ಮೂಲ ಜಾಗದಲ್ಲಿ ಅವಕ್ಕೆ ದಿನ ಓಡಾಡ್ ರೂಢಿ ಉಂಟು, ಹೌದು, ಡಬಲ್ ಶಾಕ್ ಆಗ್ಬಾರ್ದು. ಮೂಲ ಜಾಗದಲ್ಲಿ ಅವಕ್ಕೆ ಸ್ಥಳ ಪರಿಚಯ ಉಂಟು, ರಾಣಿ ಇರುವುದಿಲ್ಲ. ಅವಾಗ ಆ ಕಡ್ಡಿ ಮೊಟ್ಟೆಯನ್ನು ತೆಗೆದು ಒಂದು ಎಮರ್ಜೆನ್ಸಿ ಕ್ವೀನ್ ಹೇಳಿ ರೆಡಿ ಮಾಡ್ಕೋತವೆ. ಒಂದು 12 ಆಸ್ಪಾಸಲ್ಲೇ ರಾಣಿ ಹೊರಬರ್ತದೆ. ಅದಾದ 9 ಅದು ಒಮ್ಮೆ ಗಂಡು ಹುಳದ ಜೊತೆ ಮೀಟ್ ಆಗಿ ಬಂದ ನಂತರ ಮೊಟ್ಟೆ ಇಡಕ್ಕೆ ಪ್ರಾರಂಭ ಮಾಡ್ತದೆ. ಎಮರ್ಜೆನ್ಸಿ ಕ್ವೀನ್ ಸಿಂಪಲ್ ಆಗಿ ಡಿವೈಡ್ ಮಾಡೋದು ಅಂದ್ರೆ ಇಷ್ಟೇ. ಈಗ ಈ ರಾಣಿ ಕಣ ಅಂತ ಇದೆಯಲ್ಲ, ಒಂದು ಏರಿಯಲ್ಲಿ 1 ಜಾಸ್ತಿ ರಾಣಿ ಕಣಗಳು ಇರಬಹುದು, ಇವುಗಳ ಒಂದು ನಿರ್ವಹಣೆ ಹೇಗೆ? ಒಂದು ಕುಟುಂಬದಲ್ಲಿ ಒಂದೇ ಇರುವ ಹಾಗೆ ನೋಡ್ಕೊಳ್ಳುವಂತಹದ್ದು ಅಥವಾ 1 ಜಾಸ್ತಿ ಇದ್ರೆ ಅವುಗಳನ್ನ ತೆಗೆಯುವಂತಹದ್ದೆಲ್ಲ ಹೇಗೆ? ನೈಸರ್ಗಿಕವಾಗಿ ಪಾಲಾಗುವುದು ಅನ್ನೋದು ಒಂದು ಪ್ರಕ್ರಿಯೆ. ನೈಸರ್ಗಿಕವಾಗಿ ಏನಾಗ್ತದೆ ಕೇಳಿದ್ರೆ, ಒಮ್ಮೆ ಹಿಂಗೆ ಪಾಲ ಫಸ್ಟ್ ಒಂದು ಕುಟುಂಬ ಉಂಟು, ಬಹಳಷ್ಟು ರಾಣಿ ಸೆಲ್ಲುಗಳನ್ನು ಡೆವಲಪ್ ಮಾಡ್ತದೆ. 15-20 ರಾಣಿ ಸೆಲ್ಲುಗಳನ್ನು ಡೆವಲಪ್ ಮಾಡ್ತದೆ. ಫಸ್ಟ್ ಹೊರಗೆ ಬಂದ ರಾಣಿ ಅದು ಸೆಲೆಕ್ಷನ್ ಆಫ್ ಫಿಟೆಸ್ಟ್ ಹೇಳೋ ಇದ್ದ ತರನೇ, ಯಾರು ಸದೃಢವಾಗುಂಟೋ ಅದು ಬಂದ ತಕ್ಷಣ ಬೇರೆ ರಾಣಿ ಕಣಗಳನ್ನು ಹಾಳು ಮಾಡ್ತದೆ. ಆ ಕೆಲಸಗಾರ ಹುಳುಗಳು ಬೇರೆ ರಾಣಿ ಕಣ ಹಾಳು ಮಾಡೋ ಪ್ರಯತ್ನ ಮಾಡ್ತದೆ. ಅದರಲ್ಲೇ ಮತ್ತೆ ಕೆಲವೊಂದು ಹಾಳು ಮಾಡೋ ಸಂದರ್ಭದಲ್ಲಿ ಹುಟ್ಟು ಬಂದಿದ್ದು ಬಲಿಷ್ಠವಾಗಿದ್ದು ಅರ್ಧ ಪಡೆಯನ್ನು ಪಾಲು ಮಾಡಿ ಹಾರೋಗ್ಬಿಡ್ತದೆ, ಹಳೆದು ಹಾರೋಗ್ಬೋದು. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗ್ತಾ ಬರ್ತದೆ. ಆ ಪಡೆ 1-2 ಮುಷ್ಟಿ ಹುಳ ಇರಲಿವರೆಗೂ ಪ್ರತಿದಿನ ಒಂದೊಂದು ಪಡೆಯನ್ನು ಹಾರಿಸ್ತಾ ಹಾರಿಸ್ತಾ ಹಾರಿಸ್ತಾ ಬಂದ್ಬಿಡ್ತದೆ. ನಾವು ಜೇನು ಕುಟುಂಬ ಪಾಲನೆಯನ್ನು ಒಂದು ಉದ್ಯಮವಾಗಿ ಇಲ್ಲ ಒಂದು ಕೃಷಿಯಾಗಿ ಮಾಡುವಂತವರಿಗೆ ಈ ಪಾಲಾಗಿ ಪರಿಸರಕ್ಕೆ ಹಾರೋಗೋದ್ರಿಂದ ಲಾಭ ಇಲ್ಲ. ಆ ಪಾಲಾಗಿದ್ದನ್ನು ನಾವೇ ಸಾಕ್ಬೇಕು, ನಾವೇ ಸಾಕ್ಬೇಕು, ಉಳಿಸ್ಕೋಬೇಕು ಬೇರೆ ಪೆಟ್ಟಿಗೆ ಹೇಳೋದ್ರಿಂದ. ನಾವೇ ಕೃತಕವಾಗಿ ಪಾಲ್ ಮಾಡಿ ಇಲ್ಲ ಒಂದು ಅವು ರಾಣಿ ಸೆಲ್ ಆದಾಗ ನಾವು ಫ್ರೇಮ್ಗಳನ್ನು ಎತ್ತಿ ಬೇರೆ ಕಡೆ ಹಾಕಿ ಒಂದು ಸದೃಢವಾದ ರಾಣಿ ಸೆಲ್ ಅನ್ನು ಉಳಿಸಿ ಬೇರೆದನ್ನ ತೆಗೆದು ಬಿಡ್ತೀವಿ. ನ್ಯಾಚುರಲಿ ಅದೇ ಬರಲಿ ಮತ್ತದು ಪಾಲಾಗಿ ಹೊರಗಡೆ ಹೋಗದೇ ಇರಲಿ ಹೇಳೋ ದೃಷ್ಟಿಯಿಂದ ಹಾಗೆ ಮಾಡ್ತೀವಿ ರಾಣಿ ಸೆಲ್ ಅನ್ನು ಉಳಿಸೋದು. ಅಂದ್ರೆ ಈಗ ಪಾಲು ಮಾಡಿರುವುದು ಯಶಸ್ವಿ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಯಾವಾಗ ರಾಣಿ 12 ದಿನಕ್ಕೆ ಹೊರಬಂದು 9 ದಿನಕ್ಕೆ ಮೀಟ್ ಆಗಿ ಹೊರ ಬರ್ತದೆ, ಮಾರ್ನಿಂದನೇ ಅದು ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡ್ತದೆ. ಪ್ರತಿದಿನ ಅದ್ರದ್ದು ಸಾಮರ್ಥ್ಯ 3-4 ಸಾವಿರಗಳಷ್ಟು ಮೊಟ್ಟೆ ಇಡಬಹುದು. 200 ಮೊಟ್ಟೆಯಿಂದ ಪ್ರಾರಂಭ ಆಗಿ 3-4 ಸಾವಿರ ಮೊಟ್ಟೆ, ಆ ಕಡ್ಡಿ ಮೊಟ್ಟೆ ಅಂತೀವಿ ಆ ಕಡ್ಡಿ. ಈಗ ಕುಟುಂಬದಲ್ಲಿ ಏನು ಕೇಳಿದ್ರೆ ರಾಣಿ ಮಾತ್ರ ಮೊಟ್ಟೆ ಇಡುವಂಥದ್ದು, ರಾಣಿಯನ್ನು ಬಿಟ್ಟು ಬೇರೆ ಯಾವುದು ಹುಳುಗಳು ಮೊಟ್ಟೆ ಇಡೋದಿಲ್ಲ. ಇಡುವಂತ ಒಂದು ಸಂದರ್ಭ ಉಂಟು, ಕೆಲಸಗಾರ ಹುಳುಗಳು ಮೊಟ್ಟೆ ಇಡ್ತದೆ. ಅದು ಯಾವಾಗ ಕೇಳಿದ್ರೆ ರಾಣಿ ಲಭ್ಯತೆ ಇಲ್ಲದೆ 15 ದಿನಗಳ ನಂತರ, ಬಹಳ ದಿನ ಆದ್ಮೇಲೆ. ಫೆರಮೋನ್ ಅಂತ ಒಂದು ಕೆಮಿಕಲ್ ಇರ್ತದೆ ರಾಣಿಯಲ್ಲಿ, ಅದು ಇವಕ್ಕೆ ಇರುವಂತ ಮೊಟ್ಟೆ ಇಡೋ ಸಾಮರ್ಥ್ಯವನ್ನ ಅದು ಇಡ್ತದೆ, ಸಪ್ರೆಸ್ ಮಾಡಿ ಇಡ್ತದೆ. ಯಾವಾಗ ರಾಣಿನೇ ಇರೋದಿಲ್ಲ ಇವೆಲ್ಲ ಮೊಟ್ಟೆ ಇಡ್ತವೆ. ಆದ್ರೆ ಅವು ಇಟ್ಟು ಮೊಟ್ಟೆ ಯಾವುದು ಕೆಲಸಗಾರ ಹುಳು ಆಗಿ ಬರೋದಿಲ್ಲ, ಮತ್ತು ಅವಷ್ಟು ಗಂಡು ಹುಳು ಆಗ್ತವೆ. ಪ್ರತಿಯೊಂದು ಕಣದಲ್ಲಿ ಅದು ಒಂದು ಷಡ್ಭುಜಾಕೃತಿ ಕಣ ಮಾಡ್ಕೊಂಡಿರ್ತದೆ. ಅದರಲ್ಲಿ ಒಂದು ರಾಣಿ ಇದ್ದಾಗ ಮಾತ್ರ ಒಂದು ಮೊಟ್ಟೆ, ರಾಣಿ ಇಲ್ಲ ಕೆಲಸಗಾರ ಹುಳು ಇಟ್ಟಿದ್ದು ಅಂದ್ರೆ 5-6 ಮೊಟ್ಟೆಯನ್ನು ಅವು ಇಟ್ಟು ಬಿಡ್ತದೆ. ಅವಾಗ ನಮ್ಗೆ ಗೊತ್ತಾಗ್ತದೆ ರಾಣಿ ಇಲ್ಲ. ಮತ್ತೆ ರಾಣಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲೂ ಒಂದು ರಟ್ಟನ್ನು ಕೂಡ ಅವು ಎಕ್ಸ್ಟ್ರಾ ಬೆಳೆಸೋಲ್ಲ, ಎಲ್ಲಿಗೆ ನಿಲ್ಲಿಸಿದಾವೋ ಅಲ್ಲಿಗೆ ನಿಲ್ಲಿಸ್ತವೆ. ರಾಣಿ ಡೆವಲಪ್ ಆಗದೆ ಮೊಟ್ಟೆ ಇಡೋದು ಕರೆಕ್ಟ್ ಉಂಟು ಅಂದ್ರೆ ಮಾರನೇ ದಿನನೇ ಅರ್ಧ ಚಂದ್ರಾಕೃತಿಯಲ್ಲಿ ಒಂದು ಸಣ್ಣ ಮೊಟ್ಟೆಯನ್ನು ಕಟ್ಟುಬಿಡ್ತದೆ ಮೀಟ್ ಆಗಿ ಬಂದ ತಕ್ಷಣ. ಅದೇ ನಮಗೆ ಸಿಂಬಲ್ ರಾಣಿ ರೆಡಿ ಆಗದೆ, ಮಾರನೇ ದಿನದಿಂದ ರಾಣಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಪರಾರಿ ಆಗುವುದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಏನೇನು ಕಾರಣಕ್ಕಾಗಿ ಜೇನು ಕುಟುಂಬಗಳು ಪರಾರಿ ಆಗ್ತವೆ ಮತ್ತು ಅದನ್ನ ತಪ್ಪಿಸುವುದು ಹೇಗೆ? ಒಂದು ಕಡ್ಜೇನ್ ಹುಳದ ಕಾರಣದಿಂದ, ಅದಕ್ಕೆ ಆದಷ್ಟು ಪೆಟ್ಟಿಗೆಗಳನ್ನ ಸದೃಢವಾಗಿರುವಂತದ್ದು. ಆ ಸದೃಢವಾಗಿದ್ದ ಸಂದರ್ಭದಲ್ಲಿ ಕಡ್ಜೇನ್ ಹುಳ ಅಟ್ಯಾಕ್ ಆದ್ರೂ ಏನು ಅಷ್ಟು ಸಮಸ್ಯೆಗಳು ಬರೋದಿಲ್ಲ. ಇನ್ನೊಂದು ಮೇಣದ ಚಿಟ್ಟೆ ಕಾರಣದಿಂದ, ಮಳೆಗಾಲದ ಸಂದರ್ಭದಲ್ಲಿ ಆಹಾರದ ಅಭಾವನೂ ಇರ್ತದೆ, ಮೇಣದ ಚಿಟ್ಟೆನೂ ಆಗ್ತದೆ. ಅವು ಒಂಥರ ಹಿಂಗೆ ರೇಷ್ಮೆ ಜಾತಿ ಹುಳ ಇದ್ದಂಗೆ ಇದನ್ನ ಪರದೆಯನ್ನು ಬಿಟ್ಟು ಬಿಟ್ಟು ಇವಕ್ಕೆ ಕೆಲಸ ಮಾಡೋಕ್ ಆಗೋದಿಲ್ಲ, ಹಾರ ಹೋಗ್ಬಿಡ್ತದೆ. ಮತ್ತೆ ಹಳೆಯ ರಟ್ಟುಗಳಾದಂಗೆ ಕಪ್ಪು ರಟ್ಟುಗಳು ಜಾಸ್ತಿ ಆಯ್ತು ಪೆಟ್ಟಿಗೆ ಒಳಗೆ ಅಂದ್ರೆ ರಾಣಿಗೆ ಮೊಟ್ಟೆ ಇಡೋಕೆ ಅಷ್ಟು ಇಷ್ಟಪಡೋದಿಲ್ಲ. ಹೊಸ ರಟ್ಟಾಗ್ಬೇಕು, ಪ್ರತಿ ವರ್ಷ 2-3 ಹಳೆ ರಟ್ಟನ್ನು ತೆಗಿಬೇಕು, ಅದು ಅದೇ ಜಾಗದಲ್ಲಿ ಹೊಸ ರಟ್ಟನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೊಂದು ಇನ್ನೊಂದು ಜೇನು ಕೃಷಿಗೆ ಕೀಟನಾಶಕಗಳಿಂದ ಇರ್ಬೋದು, ಪಡೆ ಬಹಳ ವೀಕ್ ಆಗ್ಬಿಡ್ತದೆ. ಉಳಿದ 4 ಹುಳುಗಳು ಎಲ್ಲೋ ಹೋಗ್ಬೇಕು, ನಾವು ಜೀವನ ಮಾಡ್ಬೇಕು, ಉಳಿದ ಸಂದರ್ಭದಲ್ಲಿ ಗೂಡು ಬಿಟ್ಟು ಪರಾರಿ ಆಗ್ತದೆ. ಇನ್ನು ಸ್ಟ್ಯಾಂಡ್ ಇಟ್ಟಿದ್ದು ಬಿದ್ದ ಸಂದರ್ಭ, ಮಳೆಗೆ ಗಾಳಿಗೆ ಇದ್ದಂತ ಅಂತ ಸಂದರ್ಭದಲ್ಲೂ ಪರಾರಿ ಆಗ್ತದೆ. ಆದಷ್ಟು ಪೆಟ್ಟಿಗೆಗಳನ್ನ ಯಾವ್ದೋ ದರೆ ಹಂಚಿಗೆ ತಗೊಂಡೋಗಿಡದೆ, ಎಲ್ಲೋ ನೇತ್ ಹಾಕದೆ, ಒಂದು ನಾವು ನಿಂತ್ಕೊಂಡು ಪರೀಕ್ಷಿಸಲು ಅನುಕೂಲ ಆಗುವಂತ ಒಂದು 2-2.5 ಫೂಟ್ ಎತ್ತರದಲ್ಲಿ ಮಾತ್ರ, ಒಬ್ಬೊಬ್ರು ಸ್ಟ್ಯಾಂಡ್ ಅಂದ್ಬಿಟ್ಟು ಎತ್ತರ ನಮ್ಮ ತಲೆ ಲೆವೆಲಿಗೆ ಬರ್ತದೆ, ಪೆಟ್ಟಿಗೆ ಪರೀಕ್ಷಿಸೋಕು ಆಗೋದಿಲ್ಲ, ಏನ್ ಮಾಡೋಕ್ಕೂ ಆಗೋದಿಲ್ಲ. ಕೆಳಗೆ ಇಟ್ಕೊಂಡು ನಾವು ನೋಡ್ಬೇಕು, ಅಷ್ಟೊತ್ತಿಗೆ ಹೊಡಿತವೆ. ನಮ್ಮ ಅನುಕೂಲಕ್ಕೆ ಸರಿಯಾಗಿ ಅದನ್ನ ಹೌದು ನಮ್ಮ ಹೈಟಿಗೆ ಸರಿಯಾಗಿ ಇಟ್ಕೋಬೇಕು. ಇನ್ನೊಂದು ದೊಡ್ಡ ಕಾರಣ ಅಂದ್ರೆ ಜೇನು ಕೃಷಿಯಲ್ಲಿ ಎದುರಿಸ್ತಾ ಇರುವಂತ ರೈತರು ದೊಡ್ಡ ಎದುರಿಸ್ತಾ ಇರುವ ಸಮಸ್ಯೆ ಥೈಸಾಕ್ ಬ್ರೂಡ್ ಅಂತ ವೈರಲ್ ಡಿಸೀಸ್ ಬರ್ತದೆ. ಹೌದು 90ರ ದಶಕದಲ್ಲಿ ಬಂದು ಆಲ್ಮೋಸ್ಟ್ 90% ಗೂಡುಗಳು ನಾಶ ಆಗಿ ಮತ್ತೆ ಜೇನು ಕೃಷಿ ಒಂದು ಹಂತದಲ್ಲಿ ಪುನರ್ಸ್ಥಾಪನೆ ಆಗ್ತಾ ಉಂಟು. ಈಗ ಥೈಸಾಕ್ ಬ್ರೂಡ್ ಡಿಸೀಸ್ ಹೋಗ್ಲಿಲ್ಲ, ಎಲ್ಲಾ ಕಡೆಗೂ ಒಂದೊಂದು ಕಡೆ ಈ ವರ್ಷ ಅಲ್ಲಿ ಕಾಣಿಸ್ತು, ಈ ವರ್ಷ ಇಲ್ಲಿ ಕಾಣಿಸ್ತು. ಅದಕ್ಕೆ ನಿಶ್ಚಿತವಾದ ಒಂದು ಪರಿಹಾರ ಅನ್ನೋದಿಲ್ಲ. ಹೌದು, ವೈರಸ್ ಇಂದ ಬರುವಂತದ್ದು, ಔಷಧಿನೂ ಇಲ್ಲ. ಒಬ್ಬ ಜೇನು ಕೃಷಿಕ ಜೇನು ಪೆಟ್ಟಿಗೆಗಳನ್ನ ಬೇರೆ ಬೇರೆ ಕಡೆ ಸಾಕೋದೇ ಅದಕ್ಕೆ ಪರಿಹಾರ, ಮತ್ತೇನಿಲ್ಲ. ಈಗ ನಾವು ಒಂದೇ ಕಡೆ ಇಟ್ಕೊಂಡ್ವಿ, ಥೈಸಾಕ್ ಬ್ರೂಡ್ ಅಟ್ಯಾಕ್ ಆಯ್ತು, ಅವ ಒಂದೇ ವರ್ಷದಿಂದ ಹಾವು ಏಣಿ ಆಟ ಆಡ್ದಂಗೆ, ಇದು ಮೇಲೆ ಹೋದ ಸೀದಾ ಹಾವು ತಿಂದ್ರೆ ಜೀರೋಕ್ ಬಂದ್ಬಿಡ್ತಾನೆ. 10 ಕಡೆ ಬಾಕ್ಸ್ ಇಟ್ಕೋಬೇಕು, 5-5 ಬಾಕ್ಸ್ ಆರೋ ಒಂದೊಂದು ಕಡೆ ಇಟ್ಕೋಬೇಕು. ಒಂದು ಕಡೆ ಥೈಸಾಕ್ ಬ್ರೂಡ್ ಡಿಸೀಸ್ ಬಂದು ನಾಶ ಆದ್ರೆ ಇನ್ನೊಂದು ಕಡೆ ಉಳಿತದೆ, ಅವು ಮಾರನೇ ವರ್ಷ ಅಷ್ಟೇ ಡೆವಲಪ್ ಮಾಡ್ಕೋಬಹುದು. ಪರಿಪಕ್ವವಾದಂತಹ ಒಂದು ಜೇನನ್ನ ಗುರುತಿಸುವಂತಹದ್ದು ಮತ್ತು ಜೇನನ್ನ ಪ್ರತ್ಯೇಕಿಸುವಂತಹದ್ದು, ಸಂಗ್ರಹಿಸಿ ಇಡುವಂತಹದ್ದು, ಈ ಬಗ್ಗೆ ಜೇನುತುಪ್ಪ. ಜೇನುತುಪ್ಪವನ್ನ ಮುಂಚೆಲ್ಲ ಪದ್ಧತಿಯಲ್ಲಿ ಕೈಯಲ್ಲಿ ಹಿಂಡಿ ಮಾಡಿ ಅದನ್ನ ನೆಕ್ಸ್ಟ್ ಮರಿಯ, ಹೌದು, ವೈಜ್ಞಾನಿಕ ವಿಧಾನ ಅಲ್ಲ. ಅದರಿಂದ ಜೇನುತುಪ್ಪದ ಕ್ವಾಲಿಟಿ ಕೂಡ ಚೆನ್ನಾಗಿರುವುದಿಲ್ಲ. 2-3 ತಿಂಗಳಿಗೆ ಅದು ಹುಳಿ ಬರುವಂತ ಸಂದರ್ಭ ಅದೆಲ್ಲ ಆಗ್ಬಿಡ್ತದೆ. ಮಷೀನ್ನಲ್ಲಿ ಈಗ ನಾವು ಸಾಕುವಂತ ಜೇನನ್ನ ಎಲ್ಲದನ್ನು ಮರಿಗಿರಿ ಮತ್ತಪ್ಪ ಮಕರಂದ ಪರಾಗವನ್ನು ಹಿಂಡದೆ ಮಷೀನ್ನಲ್ಲಿ ಹಾರ್ವೆಸ್ಟ್ ಮಾಡೋದ್ರಿಂದ ನಮಗೆ 15-20 ದಿನಕ್ಕೆ ವಾಪಸ್ ಅವಕ್ಕೆ ರಟ್ಟನ್ನು ಕಟ್ಕೊಳ್ಳುವಂತ ಸಂದರ್ಭ ಇರೋದಿಲ್ಲ. ಜೇನುತುಪ್ಪದ ಇಳುವರಿ ಕೂಡ ಹೆಚ್ಚಾಗ್ತದೆ. ಅದನ್ನು ಶುದ್ಧವಾಗಿ ಆದಷ್ಟು ಕೈಯಲ್ಲಿ ಹ್ಯಾಂಡಲ್ ಮಾಡೋದನ್ನು ಕಡಿಮೆ ಮಾಡಬೇಕು. ಆ ತುಪ್ಪವನ್ನ ಪಂಜಿಯಲ್ಲಿ ಬಸಿದು ಬಿಸಿಲಲ್ಲಿ ಇಟ್ಟು ಅದು ಆಟೋಮೆಟಿಕ್ ಆಗಿ ಎಲ್ಲದೂ ಬಳಿತದೆ. ಆ ತುಪ್ಪ ಬಳದಿರೋದನ್ನ ನೀರು, ಹೌದು, ಹೆಚ್ಚುವರಿ ನೀರು ಆವಿ ಆಗುವಂತದ್ದು ಮಾಡಿ ನೆಕ್ಸ್ಟ್ ಅದಕ್ಕೆ ಪಾಶ್ಚರೈಸೇಷನ್ ಎಲ್ಲ ಪ್ರಕ್ರಿಯೆ ಉಂಟು, ಬಿಸಿ ನೀರಲ್ಲಿ ಹಾಕಿ ಮಾಡುವಂಥದ್ದು, ಯಾಕೆಂದ್ರೆ ಅದು ಹಾಳಾಗಬಾರ್ದು ಅನ್ನೋದು. ನೇರವಾಗಿ ಬಿಸಿ ಮಾಡಬಾರ್ದು, ನೇರವಾಗಿ ಜೇನುತುಪ್ಪ ಬಿಸಿ ಮಾಡೋದಿಲ್ಲ, ನೀರಲ್ಲಿ ಹಾಕಿ ಬಿಸಿ ಮಾಡ್ತದೆ. ಇನ್ನೊಂದು ವಿಚಾರ, ಈ ಮಿಶ್ರಿ ಜೇನು ಅಥವಾ ಮುಜಂಟಿ ಜೇನಿನ ಬಗ್ಗೆ ಇದರ ಒಂದು ಪ್ರಾಮುಖ್ಯತೆ ಏನು, ಯಾವ ರೀತಿ ಮಾಡಬಹುದು ಇದನ್ನ? ಜೇನು ಪ್ರಕಾರಗಳಲ್ಲೇ ಅತಿ ಹೆಚ್ಚು ಪರಾಗಸ್ಪರ್ಶ ಆಗೋದು ಮುಜಂಟಿ ಜೇನಿಂದ, ಮತ್ತೆ ಅದರ ತುಪ್ಪದಕ್ಕೂ ಸಿಕ್ಕಾಪಟ್ಟೆ, ಹೌದು, ಹೆಚ್ಚು ಬೆಲೆ ಇದೆ. ಔಷಧೀಯ ಗುಣ ಕೂಡ ಅದಕ್ಕೆ ಹೆಚ್ಚಿಗೆ ಹೆಚ್ಚಿನದಾಗುಂಟು. ಮತ್ತೆ ಯಾರ್ ಬೇಕಾದ್ರೂ ಒಂದು ಬಾಕ್ಸ್ ಅನ್ನು ತಂದಿಟ್ರೆ 10 ವರ್ಷ ಆದ್ರೂ ಅದು ಎದ್ದು ಹೋಗುದಿಲ್ಲ. ಮಳೆ ನೀರು ಒಂದು ಬೆಳೆದೇ ಇದ್ರೆ ಆಯ್ತು, ಒಂದು ಹಿತ್ಲ ಕಡೆಗೋ ಎಲ್ಲೋ ಒಂದು ಕಡೆ ನೇತಾಕಿಟ್ಬಿಟ್ರೆ ಅದು 10 ವರ್ಷ ಆದ್ರೂ ಎದ್ದು ಹೋಗುವಂತದ್ದಲ್ಲ. ಪರಾಗಸ್ಪರ್ಶ ತುಳಸಿ ಹೂವಿಂದ ಹಿಡಿದು ಭತ್ತದಿಂದ ಹಿಡಿದು ಪ್ರತಿಯೊಂದು ಹೂವಿಗೆ ಹೋಗಿ ಬರುವಂತದ್ದು ಮುಜಂಟಿ ಜೇನು. ಜೇನು ಕೃಷಿ ತುಪ್ಪದ ಉತ್ಪಾದನೆ ದೃಷ್ಟಿಯಿಂದ ಅದು ಅಲ್ಲದೆ ಇದ್ರು ಔಷಧೀಯ ಗುಣ, ಮತ್ತೆ ಒಂದು ನಾವು ಜೇನು ಸಾಕಣೆಯಿಂದ ಪರಿಸರಕ್ಕೂ ಏನಾರು ಒಂದು ಸಹಾಯ ಆಗ್ಲಿ ಹೇಳೋ ದೃಷ್ಟಿಯಿಂದ ಮುಜಂಟಿ, ಹೌದು, ನಿರುಪದ್ರವಿ. ಮತ್ತೆ ನಮ್ಮ ಕಡೆಗಿಂತನೂ ಕೇರಳ ಕಡೆ ಅದರ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ಅವ್ರು ಮುಜಂಟಿ ಜೇನನ್ನು ಆರ್ಥಿಕ ಉದ್ದೇಶದಿಂದನೇ ಸಾಕಿ ಡೆವಲಪ್ ಮಾಡುವಂತ ಇದಕ್ಕೆ ಬಂದಿದ್ದಾರೆ. ನಮ್ಮ ಕಡೆಗೂ ಮುಜಂಟಿ ಜೇನು ಎಲ್ಲ ಹವ್ಯಾಸವಾಗಿ ಸಾಕಿದ್ದಾರೆ. ಈಗ ನಮ್ದು ಒಂದು 10 ಬಾಕ್ಸ್ ಹವ್ಯಾಸಕ್ಕಾಗಿ ಉಂಟು, ತುಪ್ಪದ ಉತ್ಪಾದನೆಗಲ್ಲ. ಯಾರೋ ಚಿಕ್ಕ ಮಕ್ಕಳಿದ್ದಾರೆ ಒಂದ್ ಸ್ವಲ್ಪ ತೆಕ್ಕೊಡಪ್ಪ ಅಂದ ಸಂದರ್ಭದಲ್ಲಿ ಮಾತ್ರ ತೆಕ್ಕೊಡುವಂತ ಇದು ಉಂಟು. ಅದರಲ್ಲೇ ಉಳಿತದೆ, 10 ವರ್ಷ ಆದ್ರೂ ಎಲ್ಲೂ ಹೋಗುದಿಲ್ಲ ಅದು. ಈಗ ಅದರ ಪೆಟ್ಟಿಗೆಯಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ? ಹಾ, ಜೇನು ಪೆಟ್ಟಿಗೆ ಸುಧಾರಣೆಯಲ್ಲಿ ಅದೇನಲ್ಲಿ ಈಗ ಕೇರಳದಲ್ಲೇ ಅದರ ಹೈಯೆಸ್ಟ್. ಅವು ಬರೇ ತುಪ್ಪವನ್ನಷ್ಟೇ ಸಪರೇಟ್ ಮಾಡುವಂತದ್ದು ಆ ಟೈಪ್ ಪೆಟ್ಟಿಗೆಯನ್ನು ಮಾಡಿದ್ದಾರೆ. ಮುಜಂಟಿ ಜೇನು ನಾವು ಹವ್ಯಾಸಕ್ಕಾಗಿ ಸಾಕುವಂತವರಿಗೆ ಬರೀ ತೆಂಗಿನ ಚಿಪ್ಪ ಆದ್ರೂ ಸಾಕು. ತೆಂಗಿನ ಚಿಪ್ಪು, ಚಂಬು, ಸೋರೆಕಾಯಿ, ಪೈಪು ಯಾವ್ದಿದ್ರೂ ಅದರಲ್ಲಿ ಸಾಕುವಂತ ಇದನ್ನು ಮಾಡಬಹುದು. ಒಂದು ಬಾಕ್ಸ್ ಟೈಪ್ ಪ್ರಾಪರ್ ಮಾಡ್ಕೊಂಡ್ರೆ ಅದನ್ನ ನೆಕ್ಸ್ಟ್ ಪಾಲ್ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಹೆಲ್ಪ್ ಆಗ್ತದೆ. ಇಲ್ಲ ಅಂದ್ರೆ ಆ ಪಾಲ್ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಈ ಚಂಬು ಇವೆಲ್ಲವ ಮತ್ತೊಂದು ಅರ್ಧ ಪಾಲ್ ಮಾಡೋಕ್ ಬರೋದಿಲ್ಲ. ಇದರಲ್ಲಿ ಜೇನನ್ನ ಪ್ರತ್ಯೇಕ ಮಾಡುವುದಂದ್ರೆ ಕೈಯಿಂದ ಹಿಂಡಿ ತೆಗೆಯುವ ಪದ್ಧತಿ ಇರೋದ್ ಹಾಗೆ ಅದನ್ನ ಏನ್ ಮಾಡ್ಬೇಕು ಕೇಳ್ರಿ, ಆ ಒಂದು ಮುದ್ದೆ ಟೈಪ್ ಇರ್ತದೆ ಅದು, ಅದನ್ನ ಒಂದು ಸೂಜಿದಲ್ಲಿ ಹಿಂಗೆ ಚುಚ್ಚಬೇಕು, ಒಂದು ಅರಸ ಹುಟ್ಟು ಟೈಪ್ ಇಂದ್ರಲ್ಲಿ ಇಟ್ಟಬೇಕು, ಅದು ನೆಕ್ಸ್ಟ್ ಬಳಿತದೆ. ನೆಕ್ಸ್ಟ್ ಅದನ್ನ ತಗೊಂಡೋಗಿ ವಾಪಸ್ ಗೂಡಲ್ಲೇ ಇಟ್ಟರೆ ಓಕೆ, ಪದ್ಧತಿ ಕಷ್ಟ ಕೆಲಸ ಮಾಡ್ಕೊಳ್ಳುವಂಥದ್ದು ಉಳಿತದೆ ಹೇಳೋದು ಇದು. ಆದ್ರೆ ಈಗ ಯಾರಿಗೂ ಆ ಪದ್ಧತಿ ಇಲ್ಲ, ತರೋದು ಹಿಂಡೋದು ಮಾಡೋದು ಮಾಡ್ತಾರೆ. ಆ ತರ ಬಳಸ್ಕೊಂಡ್ರೆ ಅವಕ್ಕೂ ಕೆಲಸಕ್ಕೆ ಲಾಭ ಅಂದ್ರೆ ನಾವು ಬಾಕ್ಸ್ ಒಳಗೆ ವಾಪಸ್ ಇಡಬಹುದು ಅದನ್ನ. ಅದಷ್ಟು ಬೆಳೆದು ಬಿಡ್ತದೆ ಆ ಸೂಜಿಯಲ್ಲಿ ಚುಚ್ಚಿದಾಗ, ಒಂದು ಅರ್ಧ ತಾಸು ಹೆರಗೆ ಇಟ್ಬಿಟ್ರೆ ಅದಷ್ಟು ಕೆಳಗಡೆ ನಮಗ್ ತುಪ್ಪ ಸಿಗ್ತದೆ, ಆ ಮೇಣ ಅಷ್ಟು ಅವಕ್ಕೆ ವಾಪಸ್ ಹೋಗ್ತದೆ. ಯಾಕೆಂದ್ರೆ ಬಹಳ ಚಿಕ್ಕ ಜೀವಿ ಅದು, ಅದಕ್ಕೆ ಅಷ್ಟು ಕೆಲಸ ಮಾಡ್ಕೊಳ್ಳೋದು, ಆ ಮೇಣ ಸಂಗ್ರಹ ಮಾಡೋದು ಬಹಳ ಕಷ್ಟದ್ದು. ವ್ಯವಸ್ಥಿತವಾಗಿ ಜೇನು ಕೃಷಿಯನ್ನ ಮಾಡಬೇಕಿದ್ರೆ ಜೇನು ಕೃಷಿ ತರಬೇತಿಯನ್ನು ಪಡೆಯುವಂತಹದ್ದು ಕೂಡ ಅಷ್ಟೇ ಮುಖ್ಯ ಅಂತ ಕೇಳಿದೀವಿ. ಸಾಮಾನ್ಯವಾಗಿ ಈಗ ಜೇನು ಹುಳಗಳು ಚುಚ್ಚುತ್ತವೆ ಎನ್ನುವಂತಹ ಒಂದು ಭಯವು ಕೂಡ ಪ್ರಾರಂಭದ ಹಂತಗಳಲ್ಲಿ ಇರಬಹುದು, ಇದನ್ನೆಲ್ಲ ಹೇಗೆ ನಿಭಾಯಿಸುವುದು? ಮೊದಲನೇದಾಗಿ ಜೇನು ಸಾಕಣೆ ಮಾಡಬೇಕು ಅಂದ್ರೆ ಇಲ್ಲ ಅದು ಚುಚ್ಚುತ್ತದೆ ಹೇಳುವಂತ ಭಯವನ್ನು ಬಿಡಬೇಕು. ಇಲ್ಲ ಒಂದೆರಡು ಹುಳಿ ಚುಚ್ಚಬಹುದು, ಈಗ ಎಲ್ಲ ಸುಧಾರಿತ ಇದುಂಟು, ಬಗೆ ತಿದಿ ಉಂಟು, ಮತ್ತೆ ಮುಖ ಪರದೆ ಉಂಟು. ಆದ್ರೆ ಒಮ್ಮೆ ರೂಢಿ ಆದ ನಂತರ, ಕೆಲಸ ರೂಢಿ ಆದ ನಂತರ ಅವನ್ನೆಲ್ಲ ಹಾಕೋ ಮಾಡೋದು ನಮ್ಗೊಂದೊಮ್ಮೆ ಅಲುವರಿಕೆ ಹೇಳ ಅನಿಸ್ತದೆ. ಮತ್ತೆ ಒಂದೆರಡು ಹುಳು ಚುಚ್ಚಿದ್ರೆ ನಮ್ಗೆ ಏನು ಆಗೋದು ಇಲ್ಲ, ದೇಹದಲ್ಲಿ ನ್ಯಾಚುರಲಿ ಆಂಟಿಬಯೋಟಿಕ್, ಹೌದು, ಆಂಟಿಬಯೋಟಿಕ್ ಬಂದ್ಬಿಡ್ತದೆ. ಆಮೇಲೆ ಅದು ಬಾಯೋದು ಇಲ್ಲ ನಮ್ಮ ದೇಹಕ್ಕೆ, ದಿನ ಒಂದು 4 ಹೊಡೆಸ್ಕ ರೂಢಿ ಆದ್ಮೇಲೆ ಅದನ್ನ ಬಹಳ ನೋವುಗಳು ಅನಿಸೋದು ಇಲ್ಲ. ತರಬೇತಿ ಅಂದ್ರೆ ಈಗ ಯಾರು ಜೇನು ಸಾಕಾಣಿಕೆ ಮಾಡ್ತಾ ಇದಾರೋ ಅವ್ರ ಹತ್ರ ನಾವು ಥಿಯರಟಿಕಲಿಕ್ಕಿಂತನೂ ಪ್ರಾಕ್ಟಿಕಲಿ ಓರಿಯೆಂಟೆಡ್. ನಾನು ನನ್ನ ಮುಂಚಿನ ದಿನಗಳಲ್ಲಿ ಜೇನು ಪೆಟ್ಟಿಗೆ ಸಾಕೋ ಒಂದು ಸಂದರ್ಭದಲ್ಲಿ ಹೋದಾಗ ಒಬ್ಬರ ಹತ್ರ, ಅವರು ಬಹಳ ದೊಡ್ಡ ಜೇನು ಸಾಕಾಣಿಕೆದಾರರಾಗಿದ್ರು, ಅವರಿಗೂ ಒಂದು ಸಂದರ್ಭದಲ್ಲಿ ಬೇಕಾಗಿತ್ತು. ನಾನು ಅವ್ರ ಹತ್ರ ಹೋದೆ, ಇಲ್ಲ ನಾನು ಜೇನು ಸಾಕಾಣಿಕೆ ಮಾಡಬೇಕು ಅನ್ಕೊಂಡಿದ್ದೆ ಹೇಳ್ಕೊಂಡು 6ನೇ ಕ್ಲಾಸಲ್ಲಿ ಹೋದವ ನಾನು. ಇಲ್ಲ ಬಾರಪ್ಪ, ನೀನು ನಮ್ಮಲ್ಲೇ ಕುಟುಂಬ ಎಲ್ಲ ಡಿವೈಡ್ ಮಾಡಿ ಉಳ್ಕೊಂಡು ಅಂದ್ರು, ನಾನು ನನ್ನ ಹೈಸ್ಕೂಲ್ ದಿನಗಳಲ್ಲಿ ರವಿವಾರ ಶನಿವಾರ ಫ್ರೀ ಇದ್ದ ಹೊತ್ತಲ್ಲಿ ಅಲ್ಲಿ ಹೋಗಿ ಪಾಲ್ ಮಾಡಿ ಅವ್ರದ್ದೇನು ಪಾಲ್ ಇರ್ಬೋದು 1 ವರ್ಷ ಸತತವಾಗಿ ಮಾಡಿದ್ದೀನಿ ನಾನು. ಅವ್ರು ಅದಕ್ಕೆ ಏನೋ ಒಂದಿಷ್ಟು ಅಮೌಂಟ್ ನಾವು ಅದಕ್ಕೆ ಆಸೆ ಪಟ್ಟ ಗೌರವಧನ ಟೈಪ್ ಅಲ್ಲಿ ಕೊಟ್ರು. ಅವ್ರ ಹತ್ರ 1 ರೂಪಾಯಿನು ನಾ ಮನೆಗೆ ತರಲಿಲ್ಲ. ಇಲ್ಲ ನನ್ಗೆ ಆ ದುಡ್ಡಲ್ಲಿ ಒಂದು ಬಾಕ್ಸ್ ಕೊಡಿ ಹೇಳ್ಕೊಂಡು ತಗೊಬಂದ್ಕೊಂಡು 5-6 ಬಾಕ್ಸ್ ಇಂದ ಪ್ರಾರಂಭ ಮಾಡಿದ್ದು. ಮತ್ತೆ ಹೊಸದಾಗಿ ಜೇನು ಸಾಕಾಣಿಕೆ ಶುರು ಮಾಡೋರು ಈಗೆಲ್ಲ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಎಲ್ಲ ಜೇನು ಕೃಷಿ ಉಂಟು, ಅದು ನೋಡ್ದಂಗೆ ಆಗುದಿಲ್ಲ. ಪ್ರಾಕ್ಟಿಕಲಿ ನಾವು 1-2 ವರ್ಷ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು 2-3 ಜೇನು ಪೆಟ್ಟಿಗೆ ಸಾಕಿ ನಮ್ಮ ವಾತಾವರಣಕ್ಕೆ ಹೇಗೆ ಹೊಂದ್ಕೋತದೆ ಹೇಳಿ ನೋಡ್ಕೊಂಡು ಅದ್ರ ಜೀವನ ಕ್ರಮ ಎಲ್ಲ ಅಭ್ಯಾಸ ಮಾಡ್ಕೊಂಡು ನೆಕ್ಸ್ಟ್ ಅದರಲ್ಲೇ ದೊಡ್ಡ ಮಾಡ್ಕೊಂಡು ಹೋಗ್ಬೋದು. ದೊಡ್ಡ ಮೊತ್ತದ ಒಂದೇ ಸರಿ ದುಡ್ಡು ಹಾಕಿದ್ರೆ ಅವ್ರು ಜೇನು ಕೃಷಿ ಕಲಿಯೋಕೆ ಆಗುದಿಲ್ಲ. ಜೇನು ಕೃಷಿಯ ಸವಾಲುಗಳ ಬಗ್ಗೆ ಮಾತನಾಡಬೇಕಿದ್ರೆ ಕೃತಕ ಕಲಬೆರಕೆಯ ಬಗ್ಗೆ ಕೂಡ ನಾವು ಮಾತನಾಡಬೇಕು. ಇದನ್ನ ಹೇಗೆ ಮೆಟ್ಬಹುದು ಅಂದ್ರೆ ಯಾವ ರೀತಿ ಅದನ್ನ ನಿಭಾಯಿಸಬಹುದು? ಇದು ಗ್ರಾಹಕರಲ್ಲಿ ನಾವು ತಿಳುವಳಿಕೆ ಮೂಡಿಸೋದೇ. ನಮ್ಮ ಜೇನು ಪೆಟ್ಟಿಗೆ ನಮ್ಮ ಜೇನು ತುಪ್ಪ ಶುದ್ಧ ಉಂಟು, ಶುದ್ಧ ಉಂಟು, ಅಂಗಡಿಯಲ್ಲಿ ಇಟ್ಟು ಮಾರದವರು ನಮ್ದು ಶುದ್ಧ ಉಂಟು ಹೇಳ್ತಾರೆ. ಆದ್ರೆ ಆದಷ್ಟು ಗ್ರಾಹಕರು ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾರು ಈಗ ಯಾವುದೇ ವಿಷಯದಲ್ಲಿ ಕಲಬೇರಿಕೆ ಇರಲಿ, ಅಡಿಕೆಯಲ್ಲಿ ಕಲಬೇರಿಕೆ ಇರಲಿ, ಯಾವುದೇ ವಸ್ತುದಲ್ಲಿ, ಯಾರು ರೈತರು ಕಲಬೇರಿಕೆದಾರರು ಮಾಡುವಂತವ್ರಲ್ಲ. ನೆಕ್ಸ್ಟ್ ಅದು ವ್ಯಾಪಾರ ದೃಷ್ಟಿಯಿಂದ ಹೋದ ನಂತರ ಕಲಬೇರಿಕೆ ಆಗುವಂಥದ್ದು. ಜೇನು ಕೃಷಿ ಮಾಡುವಂಥವ್ರು ಕಲಬೆರಕೆ ಮಾಡುವಂಥವ್ರು ಬಹಳ ವಿರಳ. ಅವ್ರು ನೆಕ್ಸ್ಟ್ ಕೊಟ್ಟು ಅದನ್ನ ಉದ್ಯಮ ಅಂದ್ರೆ ವ್ಯಾಪಾರದ ದೃಷ್ಟಿಯಿಂದವ ಅದು ಕಲಬೆರಕೆ ಆಗುವಂಥದ್ದು. ಆದಷ್ಟು ಗ್ರಾಹಕರು ಜೇನು ಪೆಟ್ಟಿಗೆ ಸಾಕುವಂತವ್ರ ಹತ್ರೇ ಬಂದು ತುಪ್ಪ ಖರೀದಿ ಮಾಡಿದಾಗ, ಈಗ ನಮ್ದೆಲ್ಲ ಪದ್ಧತಿ ಹಾಗೆ ಉಂಟು, ಜೇನು ತುಪ್ಪವನ್ನು ನಾವು ಅವ್ರ ಎದುರಿಗೆ ಬೇಕಾದ್ರೂ ತೆಗೆದುಕೊಡ್ತೇವೆ. ನಾವು ಇಂಥ ದಿನ ತೆಗಿತೀವಿ ಹೇಳಿ ಹೇಳ್ತೀವಿ, 10 ಕೆಜಿನೋ 5 ಕೆಜಿನೋ 1 ಕೆಜಿನೋ 2 ಕೆಜಿನೋ ಎಷ್ಟೇ ಬೇಕಿದ್ರು ಅವ್ರ ಎದುರಿಗೆ ನಾವು ಕಣ್ಣೆದುರಿಗೆ ತೆಗೆದುಕೊಡೋದು. ನೆಕ್ಸ್ಟ್ ಅದನ್ನ ಹಿಂಗೆ ಪ್ರೊಸೆಸ್ ಮಾಡ್ಕೊಳ್ಳಿಪ್ಪ ಹೇಳಿ ನಾವು ಹೇಳ್ತೀವಿ. ಯಾಕೆಂದ್ರೆ ಆ ತುಪ್ಪವನ್ನು ಹಾಗೆ ಇಟ್ಬಿಟ್ರೆ ಅದು ಹುಳಿ ಬರ್ತದೆ, 1-2 ತಿಂಗಳಲ್ಲಿ ಈ ತರ ಬಿಸಿ ಮಾಡ್ಕೊಂಡು ಇಟ್ಕೊಳ್ಳಿ ಹೇಳಿ ಹೇಳ್ತೀವಿ. ಆದಷ್ಟು ಗ್ರಾಹಕರು ಅದನ್ನ ಅರ್ಥ ಮಾಡ್ಕೋಬೇಕು, ರೈತರ ಹತ್ರ ನಾವು ಜೇನು ತುಪ್ಪ ಖರೀದಿ ಮಾಡಬೇಕು ಹೇಳೋ ದೃಷ್ಟಿಯಿಂದ. ಪರಿಸರ ಸ್ನೇಹಿ ಪ್ರವಾಸೋದ್ಯಮದ ಒಂದು ಅಂಗವಾಗಿ ಜೇನು ಕೃಷಿಯನ್ನು ಕೂಡ ನಾವು ಪ್ರತಿಬಿಂಬಿಸಬಹುದು ಅಂತ, ಈ ವಿಚಾರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನನಗೆ ಮುಂಚೆ ಅದೊಂದು ಐಡಿಯಾ ಇತ್ತು, ಯಾಣ ಇರ್ಬೋದು, ಈ ಸಹಸ್ರಲಿಂಗ ಇರ್ಬೋದು, ಆ ಕಡೆ ಎಲ್ಲ ಒಂದು ಶಾಪ್ ಇಟ್ಕೊಂಡಿದ್ದಾರೆ. ಅಲ್ಲಿ ಬಂದವರಲ್ಲಿ ಅಲ್ಲೇ ಒಂದು 10 ಜೇನು ಪೆಟ್ಟಿಗೆಯನ್ನು ಸಾಕಿ ಆ ಜಾಗದಲ್ಲೇ ಸಾಕಿ ಹೊರಗಿಂದ ಬಂದ ಪ್ರವಾಸಿಗರಿಗೂ ಕೂಡ ಒಂದು ಆ ಬಗ್ಗೆ ಒಂದು ತಿಳುವಳಿಕೆ, ಹೌದು, ತಾಜಾ ಜೇನು ತುಪ್ಪನೂ ಲಭ್ಯ ಆಗ್ತದೆ ಅವ್ರ ಎದುರಿಗೆ, ಮತ್ತೆ ಆ ಬಗ್ಗೆ ಒಂದು ತಿಳುವಳಿಕೆನೂ ಕೊಡಬಹುದು ಹೇಳ್ಕೊಂಡು. ಆ ದೃಷ್ಟಿಯಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋ ಆಸೆ ಉಂಟು. ನನ್ನ ಕೆಲಸದ ಒತ್ತಡ ಮತ್ತೆ ಇದರ ಸಂದರ್ಭದಿಂದ ಅದಾಗಿಲ್ಲ, ಮಾಡಬಹುದು. ಪ್ರವಾಸೋದ್ಯಮದಲ್ಲಿ ಜೇನು ಕೃಷಿಯನ್ನು ಉತ್ತೇಜನ ಕೊಡಬಹುದು. ಬಹಳ ಸಂತೋಷ ನಿರಂಜನ್ ಭಟ್ ಹೊಸಕೇರಿಯವರೇ, ಜೇನು ಕೃಷಿಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ, ಸಾಕಷ್ಟು ಸ್ವ ಉದ್ಯೋಗವನ್ನು ಕೈಗೊಳ್ಳುವುದಕ್ಕೆ ಅವಕಾಶ ಇದೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದಿರಿ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜೇನು ಕೃಷಿ ಅನುಭವ ಕುರಿತು ಸಿರಿಸಿ ಬರುಂಬೆಯ ನಿರಂಜನ ಭಟ್ ಹೊಸಕೇರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ ಕೇಳೋಣ. ಕೃಷಿಯಲ್ಲಿ ನಾವು ಬಳಸುವಂತಹ ಕೀಟನಾಶಕಗಳು ಮತ್ತು ಇನ್ನಿತರ ರಾಸಾಯನಿಕಗಳನ್ನು ಖರೀದಿಸುವಾಗ ಮತ್ತು ಬಳಸುವಾಗ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಅಧಿಕೃತ ಅಂಗಡಿಗಳಿಂದ ಮಾತ್ರವೇ ಕ್ರಿಮಿನಾಶಕಗಳನ್ನು ಖರೀದಿಸಬೇಕಲ್ಲದೆ ರಸ್ತೆ ಬದಿಯ ವ್ಯಾಪಾರಿಗಳಿಂದ ಇಲ್ಲವೇ ಮನೆ ಮನೆಗೆ ಬರುವ ಮಾರಾಟದ ಪ್ರತಿನಿಧಿಗಳಿಂದ ಕೊಂಡ್ಕೊಳ್ಬಾರದು. ಒಂದು ಬೆಳೆಗೆ ಒಂದು ಸಿಂಪರಣೆಗೆ ಅಗತ್ಯವಾದಷ್ಟು ಔಷಧಿಯನ್ನು ಮಾತ್ರ ಒಂದು ಬಾರಿಗೆ ಖರೀದಿ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿಯನ್ನು ಖರೀದಿಸಿ ಬಾಟಲಿಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡಬಾರದು. ಎಲ್ಲ ವಿವರವನ್ನು ಒಳಗೊಂಡಂತಹ ಮುದ್ರಿತ ಲೇಬಲ್ಗಳಿರುವ ಔಷಧ ಡಬ್ಬವನ್ನು ಮಾತ್ರ ಖರೀದಿ ಮಾಡಬೇಕು. ಲೇಬಲ್ ಇಲ್ಲದೇ ಇರುವಂತಹ ಔಷಧಿಯ ಖರೀದಿ ಬೇಡವೇ ಬೇಡ. ಡಬ್ಬಗಳ ಮುಚ್ಚಳ ತೆರೆದಿದ್ರೆ ಇಲ್ಲವೇ ಪ್ಯಾಕೆಟ್ಗಳು ಹರಿದಿದ್ರೆ ಅಂತವುಗಳನ್ನು ಖರೀದಿ ಮಾಡಬಾರದು. ಇನ್ನು ಸಂಗ್ರಹಣೆ ಸಮಯದಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ಈ ರೀತಿಯಾಗಿವೆ. ಔಷಧ ಡಬ್ಬಗಳನ್ನು ಜನ, ದನ, ನಾಯಿ, ಬೆಕ್ಕು ಇವುಗಳಿಗೆ ಸಿಗದ ಹಾಗೆ ಸುರಕ್ಷಿತವಾಗಿ ಇಡಬೇಕು. ಮಕ್ಕಳ ಕೈಗಂತೂ ಸಿಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಮಾರುಕಟ್ಟೆಯಿಂದ ಖರೀದಿ ಮಾಡಿ ತಂದ ಮೂಲ ಡಬ್ಬಗಳಲ್ಲಿಯೇ ಅವುಗಳನ್ನು ಶೇಖರಿಸಿ ಇಡಬೇಕು. ಬದಲಿಗೆ ಇನ್ನಿತರ ಖಾಲಿ ಡಬ್ಬಗಳಲ್ಲಿ ತುಂಬಿಡುವುದಾಗಲಿ, ಮಳೆ ಇಲ್ಲವೇ ಬಿಸಿಲಿಗೆ ತೆರೆದಿಡುವುದಾಗಲಿ ಮಾಡಬಾರದು. ನೇರವಾಗಿ ಕೈಗಳಿಂದ ಮುಟ್ಟುವುದಾಗಲಿ, ದೇಹದ ಇನ್ನಿತರ ಭಾಗಗಳಿಗೆ ಸೋಕುವುದಾಗಲಿ ಆಗದ ಹಾಗೆ ನೋಡಿಕೊಳ್ಬೇಕು. ಜನರ ಇಲ್ಲವೇ ದನಗಳ ಔಷಧಿಗಳ ಜೊತೆಗೆ ಕ್ರಿಮಿನಾಶಕಗಳನ್ನು ಇಡಲೇಬಾರದು. ಔಷಧಿಯ ಸಿಂಪರಣೆ ಸಮಯದಲ್ಲಿಯೂ ಕೂಡ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕು. ಔಷಧವನ್ನು ಬರೀ ಕೈಗಳಿಂದ ಮುಟ್ಟಬಾರದು. ಕೈ ಕವಚ ಅಥವಾ ಹ್ಯಾಂಡ್ ಗ್ಲೌಸ್ ಇವುಗಳನ್ನು ಬಳಸಿದರೆ ಒಳ್ಳೆಯದು. ಜೊತೆಗೆ ದೇಹದ ಹೆಚ್ಚಿನ ಭಾಗವು ಮುಚ್ಚಿಕೊಳ್ಳುವ ಹಾಗೆ ಬಟ್ಟೆಯನ್ನ ಧರಿಸಬೇಕು. ಕಣ್ಣು, ಕಿವಿ, ಮೂಗು, ಬಾಯಿ ಈ ಭಾಗಗಳಿಗೆ ಔಷಧಿ ಸೋಕದ ಹಾಗೆ ಜಾಗ್ರತೆಯನ್ನು ವಹಿಸಬೇಕು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿಗೆ ಔಷಧಿಯನ್ನ ಬಳಸಲೇಬಾರದು. ಗಾಳಿಗೆ ವಿರುದ್ಧವಾಗಿ ಔಷಧಿಯನ್ನ ಸಿಂಪರಣೆ ಮಾಡಬಾರದು. ಸಿಂಪರಣೆಯ ನಡುವೆ ವಿರಾಮದ ವೇಳೆಯಲ್ಲಿ ಸರಿಯಾಗಿ ಕೈಕಾಲು ತೊಳೆಯದೆ ಯಾವುದೇ ಆಹಾರ ಪದಾರ್ಥವನ್ನು ತಿನ್ನುವುದಾಗಲಿ, ಬೀಡಿ ಸಿಗರೆಟ್ ಅನ್ನು ಸೇದುವುದಾಗಲಿ ಮಾಡಬಾರದು. ಸಿಂಪರಣೆಗೆ ಮೊದಲು ಸಿಂಪರಣಾ ಯಂತ್ರವನ್ನು ಪರೀಕ್ಷಿಸಿ ನೋಡಬೇಕು. ಔಷಧದ ಬದಲಿಗೆ ಬರೀ ನೀರನ್ನು ಹಾಕಿ ಪರೀಕ್ಷೆಯನ್ನ ಮಾಡಬೇಕು. ನಾಜಲ್ ಅನ್ನು ಬಾಯಿಯಿಂದ ಊದುವುದಾಗಲಿ ಕಚ್ಚುವುದಾಗಲಿ ಮಾಡಬಾರದು. ಸಿಂಪರಣೆಯ ಸಮಯದಲ್ಲಿ ಇಲ್ಲವೇ ಅದೇ ದಿವಸ ಜಾನುವಾರುಗಳು ಆ ಪ್ರದೇಶದಲ್ಲಿ ಮೇಯುವುದನ್ನು ತಪ್ಪಿಸಬೇಕು. ಸಿಂಪರಣೆಯ ನಂತರ ಬಕೆಟ್, ಡ್ರಮ್ ಮತ್ತು ಸಿಂಪರಣಾ ಯಂತ್ರವನ್ನು ಶುದ್ಧವಾದಂತಹ ನೀರಿನಲ್ಲಿ ತೊಳೆಯಬೇಕು. ಔಷಧಿಯ ಖಾಲಿ ಡಬ್ಬಗಳನ್ನು ಜಾನುವಾರುಗಳಿಗೆ ಸಿಗದ ಹಾಗೆ ಸುರಕ್ಷಿತವಾಗಿ ಮಣ್ಣಿನಡಿ ಹೂತು ಹಾಕಬೇಕು. ಔಷಧಿ ಸಿಂಪರಣೆ ಮಾಡಿದವರು ಮತ್ತು ಸಹಕರಿಸಿದವರು ಎಲ್ಲ ವ್ಯಕ್ತಿಗಳು ಸಾಬೂನನ್ನು ಹಾಕಿ ಸ್ನಾನ ಮಾಡಿದ ನಂತರವೇ ಆಹಾರವನ್ನು ಸೇವಿಸಬೇಕು. ತಲೆಸುತ್ತು, ವಾಕರಿಕೆ, ವಾಂತಿಯಂತಹ ಚಿಹ್ನೆಗಳು ಕಂಡು ಬಂದರೆ ತಕ್ಷಣವೇ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಕೊಡಿಸಬೇಕು.

ಹಿರಿವೆಲ್ಲ ವಾಟಿ ಸಾಕ್ರೇನ ಭರ್ತಿ ಜೋ ಬಾಳ ಜೋ ರೇ ಜೋ ಹಿರಿವೆಲ್ಲ ವಾಟಿ ಸಾಕ್ರೇನ ಭರ್ತಿ ಜೋ ಬಾಳ ಜೋ ರೇ ಜೋ ಹಿರಿವೆಲ್ಲ ವಾಟಿ ಸಾಕ್ರೇನ ಭರ್ತಿ ಜೋ ಬಾಳ ಜೋ ರೇ ಜೋ ಹಿರಿವೆಲ್ಲ ವಾಟಿ ಸಾಕ್ರೇನ ಭರ್ತಿ ಜೋ ಬಾಳ ಜೋ ರೇ ಜೋ ನೋಜಿ ನೋಸ ಕರತಿ ಶ್ರಾವಣ ಬಾಳಾಚೆ ನೋ ಬಂದ ವಾಜತಿ ತ್ಯಾಚ್ಯಾ ಚಂದಾನಿ ಗೋವಿಂದ ನಾಚತಿ ಜೋ ಬಾಳ ಜೋ ರೇ ಜೋ ತ್ಯಾಚ್ಯಾ ಚಂದಾನಿ ಗೋವಿಂದ ನಾಚತಿ ಜೋ ಬಾಳ ಜೋ ರೇ ಜೋ ಜೋ ಧಾವ್ಯಾ ರೋಜಿ ಧಾವಸ ಕರತಿ ನಗರಾಚಿ ನಾರಿಯು ಆನಂದ ಹೂತಿ ಹಳದಿ ಸುಂಪಾರ ಪಾನ ಜೇ ವಾಟಿ ಜೋ ಬಾಳ ಜೋ ರೇ ಜೋ ಹಳದಿ ಸುಂಪಾರ ಪಾನ ಜೇ ವಾಟಿ ಜೋ ಬಾಳ ಜೋ ರೇ ಜೋ ಹಳದಿ ಸುಂಪಾರ ಪಾನ ಜೇ ವಾಟಿ ಜೋ ಬಾಳ ಜೋ ರೇ ಜೋ ಹಳದಿ ಸುಂಪಾರ ಪಾನ ಜೇ ವಾಟಿ ಜೋ ಬಾಳ ಜೋ ರೇ ಜೋ ಅಕ್ರಾವ್ಯ ರೋಜಿ ಅಕ್ರಾಸ ಕರತಿ ಪಿಳ ಪೀತಾಂಬರ ನೇಸುನ ಜರ್ತಾರಿ ಅಂಗಿ ಪೈರನ ಪಿಂಪಳ ಪಾನ ಜೋ ಬಾಳ ಜೋ ರೇ ಜೋ ಅಂಗಿ ಪೈರನ ಪಿಂಪಳ ಪಾನ ಜೋ ಬಾಳ ಜೋ ರೇ ಜೋ ಬಾರಾವ್ಯಾ ರೋಜಿ ಬಾರಸ ಕರತಿ ಏಕ ಮನತಿ ಆಯಿ ಬಲ್ಲವಾ ಏಕ ಮನತಿ ಬಾಯಿ ಬಲ್ಲವಾ ಏಕ ಮನತಿ ಸಾದೇವ ಠೇವಾ ಏಕ ಮನತಿ ಮಾದೇವ ಠೇವಾ ಸಾದೇವ ಮಾದೇವ ಪರತೋ ದಿಯೇವಾ ಶ್ರೀ ಕೃಷ್ಣ ನಾಮ ಬಾಳ ಲಾಟೇವಾ ಜೋ ಬಾಳ ಜೋ ರೇ ಜೋ ಶ್ರೀ ಕೃಷ್ಣ ನಾಮ ಬಾಳ ಲಾಟೇವಾ ಜೋ ಬಾಳ ಜೋ ರೇ ಜೋ ಶ್ರೀ ಕೃಷ್ಣ ನಾಮ ಬಾಳ ಲಾಟೇವಾ ಜೋ ಬಾಳ ಜೋ ರೇ ಜೋ ಶ್ರೀ ಕೃಷ್ಣ ನಾಮ ಬಾಳ ಲಾಟೇವಾ ಜೋ ಬಾಳ ಜೋ ರೇ ಜೋ कशी जाऊ मी कशी जाऊ मी रंधावना मुरली वाजवित काना मुरली वाजवित काना मुरली वाजवित काना मुरली वाजवित काना पहिला त्रिहारी वाजवी मुरली पहिला त्रिहारी वाजवी मुरली नदी भरली यमुना कशी जाऊ मी कशी जाऊ मी वृंदावना मुरली वाजवी तो गाना मुरली वाजवित काना मुरली वाजवित काना मुरली वाजवित काना काश पीतांबर कसुरी टिळक काश पीतांबर कसुरी टिळक कुंडल शोभे काना कशी जाऊ मी कशी जाऊ मी रंधावना मुरली वाजवित काना मुरली वाजवित काना मुरली वाजवित काना मुरली वाजवित काना काय करू मी बाई कुणाला सांगू काय करू मी बाई कुणाला सांगू नामाचा संगडा कशी जाऊ मी कशी जाऊ मी रंधावना मुरली वाजवित काना मुरली वाजवित काना मुरली वाजवित काना मुरली वाजवित काना मंदाच्या हरिणी कौतुक केला नंदाच्या हरिणी कौतुक केला जन्यांतरीच्या कुणा कशी जाऊ मी ಕಾಶಿ ಜಾವೂ ಮೀ ವೃಂದಾವನ ಮುರಳಿ ವಾಜವಿತ ಕಾನ ಮುರಳಿ ವಾಜವಿತ ಕಾನ ಮುರಳಿ ವಾಜವಿತ ಕಾನ ಮುರಳಿ ವಾಜವಿತ ಕಾನ ಏಕ ಚನಾರ್ದನಿ ಕಶಿ ಜಾವೂ ಮೀ ವೃಂದಾವನ ಮುರಳಿ ವಾಜವಿತ ಕಾನ ಮುರಳಿ ವಾಜವಿತ ಕಾನ ಮುರಳಿ ವಾಜವಿತ ಕಾನ ಮುರಳಿ ವಾಜವಿತ ಕಾನ. ಇದುವರೆಗೆ